ಕನ್ನಡ ನಮ್ಮ ನುಡಿ, ನಮ್ಮ ಹೆಮ್ಮೆ. ಕನ್ನಡವನ್ನುಳಿಸಿ ನಾವು ಬೆಳೆಯೋಣ. ನಾವು ನಮ್ಮ ಮಾತೃಭಾಷೆಯನ್ನುಳಿಸಿದರೆ ಅದು ನಮ್ಮನ್ನುಳಿಸುತ್ತದೆ. ಕನ್ನಡವಾಗಲು ಉಸಿರು, ಬಾಳೆಲ್ಲ ಹಸಿರು. ಕನ್ನಡ ಉಳಿದರೆ ನಾವು ಉಳಿದೇವು. ತನು ಕನ್ನಡ, ಮನ ಕನ್ನಡ, ನುಡಿ ಕನ್ನಡವೆಮ್ಮವು. ಎಂದೆಂದಿಗೂ ನೀ ಕನ್ನಡವಾಗಿರು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಈಗ ವೇಳೆ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕೃಷಿ ರಂಗ ಕೇಳುತ್ತಿರುವ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ. ದಿನಾಂಕ 22/11/2024 ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರೇಕ್ಷಾಗೃಹದಲ್ಲಿ ನಡೆದ 16ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದ ಬಾನುಲಿ ವರದಿ. ಪ್ರಸ್ತುತಿ ಅಮರೇಶ್ ಆಶಿಹಾಳ್, ನಿರ್ವಹಣೆ ಡಾಕ್ಟರ್ ವಿಜಿ ಬಾವಲತ್ತಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿ, ಹಾಗೇನೆ ನಮಸ್ಕಾರಗಳು. ರೈತ ಬಾಂಧವರೇ, ಕಲ್ಯಾಣ ಕರ್ನಾಟಕದ ಎಡೆದೊರೆ ನಾಡಿನ ಹೆಮ್ಮೆಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ 16ನೇ ಸಂಸ್ಥಾಪನಾ ದಿನಾಚರಣೆ ನಿನ್ನೆ ದಿನಾಂಕ 22/11/2024 ವಿಶ್ವವಿದ್ಯಾಲಯದ ಪ್ರೇಕ್ಷಾಗೃಹದಲ್ಲಿ ಅತ್ಯಂತ ಸಡಗರ, ಸಂಭ್ರಮ ಹಾಗೂ ಅರ್ಥಗರ್ಭಿತವಾಗಿ ಕಾರ್ಯಕ್ರಮಗಳು ಜರುಗಿದವು. ವಿಶ್ವವಿದ್ಯಾಲಯ 15 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ 16ನೇ ವಸಂತಕ್ಕೆ ಪಾದಾರ್ಪಣ ಮಾಡಿದ ಈ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯ ಬೆಳೆದು ಬಂದ ಹಾದಿ, ಜೊತೆಗೆ ವಿಶ್ವವಿದ್ಯಾಲಯದ ಸಾಧನೆಗಳನ್ನು ಮತ್ತು ವಿಶ್ವವಿದ್ಯಾಲಯದ ಸಾಧನೆಗೆ ಕಾರಣಕರ್ತರಾದಂತಹ ಎಲ್ಲ ಪ್ರಾಧ್ಯಾಪಕರನ್ನು, ಸಂಶೋಧಕರನ್ನು, ಹಾಗೆಯೇ ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿಗಳನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನದ ಮಾತುಗಳನ್ನು ಈ ಸಂದರ್ಭದಲ್ಲಿ ಆಡಲಾಯಿತು. ಈ 16ನೇ ಸಂಸ್ಥಾಪನಾ ದಿನಾಚರಣೆಯ ಕಾರ್ಯಕ್ರಮಗಳು ಬೆಳಿಗ್ಗೆ 11:00 ವೇದಿಕೆ ಕಾರ್ಯಕ್ರಮಗಳು ಆರಂಭವಾದವು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಪ್ರಾರ್ಥನಾ ಗೀತೆಯನ್ನ ಕುಮಾರಿ ಭಾಗ್ಯಶ್ರೀ ಕೆ ಇವರುಗಳು ನೆರವೇರಿಸಿದರು. ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ ಹರಿಹರ ಬ್ರಹ್ಮರು ಅನವರತ ಭಜಿಸುವ ಮೂಜಗದೊಡೆಯ ಗಣೇಶನೇ ವಿಜಯ ವಿನಾಯಕನೇ ಗಜಮುಖನೇ ಕರುಣಾಸಾಗರನೇ. ನಂತರ ನಾಡಗೀತೆಗೆ ಎಲ್ಲರೂ ಎದ್ದು ನಿಂತು ಗೌರವವನ್ನ ಸಲ್ಲಿಸಿದರು. ನೀಲ ಹಿಡಿದ ಹೊಲಗಳು ಹಾಡಿದ ಉಳುವ ಯೋಗಿಯ ನೋಡಲಿ ನೀಲ ಹಿಡಿದ ಹೊಲಗಳು ಹಾಡಿದ ಉಳುವ ಯೋಗಿಯ ನೋಡಲಿ ಫಲವನ್ನು ಬಯಸದ ದೇವೆಯ ಪೂಜೆಯ ಕರ್ಮವೇ ಹದಿನಾರನೇ ಸಂಸ್ಥಾಪನಾ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಮುಖ್ಯ ಉದ್ಘಾಟಕರಾಗಿ, ಮುಖ್ಯ ಅತಿಥಿಗಳಾಗಿ, ವಿಶೇಷ ಆಹ್ವಾನಿತರಾಗಿ, ಜೊತೆಗೆ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿಯ ಸದಸ್ಯರುಗಳನ್ನು, ಸಾರ್ವಜನಿಕರನ್ನು, ವಿದ್ಯಾರ್ಥಿಗಳನ್ನು, ವಿಶ್ವವಿದ್ಯಾಲಯದ ಕುಲಸಚಿವರುಗಳಾದಂತಹ ಡಾಕ್ಟರ್ ಎಂ ವೀರನಗೌಡ ಅವರುಗಳು ಸ್ವಾಗತವನ್ನು ಕೋರಿದರು. ವಿಶ್ವವಿದ್ಯಾಲಯದ ಈ 16ನೇ ಸಂಸ್ಥಾಪನಾ ದಿನಾಚರಣೆಯ ಸಂದರ್ಭದಲ್ಲಿ ಉದ್ಘಾಟಕರಾಗಿ ಶ್ರೀ ಸುಂದರೇಶ್ ಬಾಬು ಎಂ, ಭಾರತೀಯ ಆಡಳಿತ ಸೇವೆ, ಕಾರ್ಯದರ್ಶಿಗಳು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಕಲಬುರಗಿ, ಅಧ್ಯಕ್ಷತೆಯನ್ನ ಕುಲಪತಿಗಳಾದಂತಹ ಡಾಕ್ಟರ್ ಎಂ ಹನುಮಂತಪ್ಪ, ಘನ ಉಪಸ್ಥಿತಿಯಲ್ಲಿ ಆಡಳಿತ ಮಂಡಳಿಯ ಸದಸ್ಯರುಗಳಾದಂತಹ ಶ್ರೀ ಬಸವನಗೌಡ ಬ್ಯಾಗ್ವಾಟ್, ಶ್ರೀ ಮಲ್ಲಿಕಾರ್ಜುನ ಡಿ, ಶ್ರೀ ಮಲ್ಲೇಶ್ ಕುಲ್ಮಿ, ಶ್ರೀ ಮಧುಸೂದನ ರೆಡ್ಡಿ, ಶ್ರೀ ತಿಮ್ಮಣ್ಣ ಸೋಮಪ್ಪ ಚಾವಡಿ, ಶ್ರೀ ಶ್ರೀನಿವಾಸ ರಾವ್ ಕುರಕ್ಮಲ್ಲಿ, ಡಾಕ್ಟರ್ ಗುರುರಾಜ್ ಸುಂಕದ್, ಡಾಕ್ಟರ್ ಎಂ ವೀರನಗೌಡ, ಆದರಣೀಯ ಉಪಸ್ಥಿತಿಯಲ್ಲಿ ವಿಸ್ತರಣಾ ನಿರ್ದೇಶಕರಾದಂತಹ ಡಾಕ್ಟರ್ ಎನ್ ಶಿವಶಂಕರ್, ಡೀನ್ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿಯ ಡಾಕ್ಟರ್ ಎಸ್ ಬಿ ಗೌಡಪ್ಪ, ಕೃಷಿ ಮಹಾವಿದ್ಯಾಲಯ ರಾಯಚೂರಿನ ಡೀನ್ ಡಾಕ್ಟರ್ ಕೆ ಸತ್ಯನಾರಾಯಣ ರಾವ್, ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಮಲ್ಲಿಕಾರ್ಜುನ್ ಅಯ್ಯನಗೌಡ, ಕೃಷಿ ಮಹಾವಿದ್ಯಾಲಯ ಕಲಬುರಗಿಯ ಡೀನ್ ಡಾಕ್ಟರ್ ಎಂ ಎಂ ಧನೋಜಿ, ಕೃಷಿ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಪಿ ಎಚ್ ಕುಚನೂರು, ವಿಶೇಷ ಅಧಿಕಾರಿಗಳು ಕೃಷಿ ಮಹಾವಿದ್ಯಾಲಯ ಗಂಗಾವತಿಯ ಡಾಕ್ಟರ್ ಜೆ ವಿಶ್ವನಾಥ್, ಗ್ರಂಥಪಾಲಕರಾದಂತಹ ಡಾಕ್ಟರ್ ಮಚ್ಚೇಂದ್ರನಾಥ್ ಎಸ್, ಆಡಳಿತ ಅಧಿಕಾರಿಗಳಾದಂತಹ ಡಾಕ್ಟರ್ ಜಾಗೃತಿ ಬಿ ದೇಶಮಾನ್ಯ, ಆಸ್ತಿ ಅಧಿಕಾರಿಗಳಾದಂತಹ ಡಾಕ್ಟರ್ ರವಿ ಮೇಸ್ತ, ಹಣಕಾಸು ನಿಯಂತ್ರಣಾಧಿಕಾರಿಗಳಾದಂತಹ ಶ್ರೀ ಹನುಮೇಶ್ ನಾಯಕ್, ಸಹಾಯಕ ಸಂಶೋಧನಾ ನಿರ್ದೇಶಕರಾದಂತಹ ಡಾಕ್ಟರ್ ಅಮರೇಗೌಡ, ಇವರುಗಳು ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ನಂತರ ವಿಶ್ವವಿದ್ಯಾಲಯದ 2023 ಮತ್ತು 24ನೇ ಸಾಲಿನ ಪ್ರಗತಿಗೆಯ ವರದಿಯನ್ನ ಡಾಕ್ಟರ್ ಗುರುರಾಜ್ ಸುಂಕದ್ ಡೀನ್ ಸ್ನಾತಕೋತ್ತರ ಹಾಗೂ ಗೌರವಾನ್ವಿತ ಸದಸ್ಯರು ವ್ಯವಸ್ಥಾಪನ ಮಂಡಳಿ ಇವರುಗಳು ತಮ್ಮ ವರದಿಯಲ್ಲಿ ವಿಶ್ವವಿದ್ಯಾಲಯದ ಸಾಧನೆಗಳನ್ನು ಮೆಲುಕು ಹಾಕಿದರು. ನಂತರ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂತಹ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಕಾರ್ಯದರ್ಶಿಗಳಾದಂತಹ ಡಾಕ್ಟರ್ ಸುಂದರೇಶ್ ಬಾಬು ಹಾಗೂ ವೇದಿಕೆ ಮೇಲಿದ್ದಂತಹ ಎಲ್ಲ ಗಣ್ಯಮಾನ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟನೆಯನ್ನ ಮಾಡಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಶ್ರೀ ಸುಂದರೇಶ್ ಬಾಬು ಎಂ ಕಾರ್ಯದರ್ಶಿಗಳು, ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಕಲಬುರಗಿ ಇವರುಗಳು ವಿದ್ಯಾರ್ಥಿಗಳಿಗೆ ಅಮೂಲ್ಯವಾದಂತಹ ಮಾಹಿತಿಯನ್ನ, ವಿಶ್ವವಿದ್ಯಾಲಯದ ಸಾಧನೆಗಳನ್ನು ಹಾಗೆಯೇ ಜವಾಬ್ದಾರಿಗಳ ಕುರಿತು ತಮ್ಮ ಉದ್ಘಾಟನಾ ಮಾತುಗಳನ್ನು ಆಡಿದ್ದು ಹೀಗೆ. ಈ ಒಂದು ಈ ಫೌಂಡೇಶನ್ ಡೇನಲ್ಲಿ ನಾವು ಫಸ್ಟ್ ಯಾವ ವಿಷಯ ಬಗ್ಗೆ ಥಿಂಕ್ ಮಾಡಬೇಕಂದ್ರೆ, ಫಸ್ಟ್ ಆಫ್ ಆಲ್ ಈ ಯೂನಿವರ್ಸಿಟಿ ಬರುವುದಕ್ಕೆ ಯಾರಲ್ಲ, ಇದೇನು ಯೂನಿವರ್ಸಿಟಿ ಅನ್ನೋದು ಒಂದೇ ದಿವಸದಲ್ಲಿ ಏನು ಬರೋಲ್ಲ. ಸೊ ಒಂದು ಯೂನಿವರ್ಸಿಟಿ ಎಸ್ಟಾಬ್ಲಿಷ್ ಆಗಬೇಕಾದ್ರೆ ಅದಕ್ಕೆ ಎಷ್ಟು ಶ್ರಮ ಪಡಬೇಕು, ಎಷ್ಟು ಕಷ್ಟ ಪಡಬೇಕು ಎನ್ನುವುದು ನನಗೆ ಗೊತ್ತಿದೆ. ಸೊ ಈ ಯೂನಿವರ್ಸಿಟಿ ಬರುವುದಕ್ಕೆ ಸೊ ಬಹಳ ಜನ ಇದಕ್ಕೆ ಪ್ರಯತ್ನ ಮಾಡಿರ್ತಾರೆ. ಸೊ ಗೌರ್ಮೆಂಟ್ ವತಿಯಿಂದ ಬಹಳ ಪ್ರಯತ್ನ ಆಗಿರ್ತದೆ. ಸೊ ಇದೆಲ್ಲ ಆಗಿರುವುದರಿಂದನೇ ಈ ಯೂನಿವರ್ಸಿಟಿ ಇವತ್ತು ಇಷ್ಟು ಒಂದು ಸುಂದರವಾದ ಆಲ್ಮೋಸ್ಟ್ 600 ಏಕರ್ಸ್ ನಲ್ಲಿ ಬಹಳ ಸುಂದರವಾಗಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ ಆಗಿದೆ. ಸೊ ಇದಕ್ಕೆ ಫಸ್ಟ್ ಆಫ್ ಆಲ್ ಯಾರು ಬಹಳ ಪ್ರಯತ್ನ ಮಾಡಿದಾರೋ ಈ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ, ಯೂನಿವರ್ಸಿಟಿಯನ್ನು ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಯಾರು ಪ್ರಯತ್ನ ಮಾಡಿದಾರೋ ಅವರುಗಳನ್ನು ಈ ಫೌಂಡೇಶನ್ ಡೇ ನಲ್ಲಿ ನಾವು ಫಸ್ಟ್ ಸ್ಮರಿಸಬೇಕಾಗ್ತದೆ. ನಾವು ಆ ಸ್ಟ್ಯಾಚ್ಯೂ ಅವ್ರು ಫಸ್ಟ್ ನಮ್ಮ ಫೌಂಡರ್ ಎಂದು ಹೇಳಿದ ಸಾರ್ ಅವ್ರ ಸ್ಟ್ಯಾಚ್ಯೂ ಕೂಡ ನಾವು ಮಾಲಾರ್ಪಣೆ ಮಾಡಿದ್ವಿ. ಈ ಫಸ್ಟ್ ನಮ್ಮ ವೈಸ್ ಚಾನ್ಸಲರ್ ಆಗಿ ಸರ್ವ್ ಮಾಡಿದ ಸಾರ್ ಕೂಡ ಬಿ ವಿ ಪಾಟೀಲ್ ಸಾರ್ ಕೂಡ ಇಲ್ಲೇ ಇದ್ದಾರೆ. ಸೊ ಇವರುಗಳು ಎಲ್ಲರ ಒಂದು ಪ್ರಯತ್ನದಿಂದನೇ ಈ ಯೂನಿವರ್ಸಿಟಿ ಇಲ್ಲಿ ಎಸ್ಟಾಬ್ಲಿಷ್ ಆಗಿದೆ. ಬಟ್ ಈ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ ಆಗಿ 16th ಫೌಂಡೇಶನ್ ಡೇ ಅನ್ನು ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಯೂನಿವರ್ಸಿಟಿ ಎಸ್ಟಾಬ್ಲಿಷ್ ಆಗಿರುವುದು ಮಾತ್ರನೇ ಸೊ ಮೇ ಬಿ 1989 ನಲ್ಲಿ ಆಗಿದೆ. ಬಟ್ ಅದಕ್ಕೆ ಪೂರ್ವದಲ್ಲಿನೇ ಬೇರೆ ಬೇರೆ ಆಕ್ಟಿವಿಟೀಸ್ ಇಲ್ಲಿ ನಡೀತಾನೆ ಇದ್ದಿರ್ತದೆ. ಅದು ನನಗಿಂತ ನಿಮಗೆಲ್ಲರಿಗೂ ಚೆನ್ನಾಗಿ ಗೊತ್ತೇ ಇರುತ್ತದೆ. ಸೊ ಫಸ್ಟ್ ಆಫ್ ಆಲ್ ಬಿಫೋರ್ ಇಂಡಿಪೆಂಡೆನ್ಸ್ ಇಲ್ಲಿ ರಿಸರ್ಚ್ ಸ್ಟೇಷನ್ ಇತ್ತು. ಸೊ ಒನ್ ಆಫ್ ದಿ ಓಲ್ಡೆಸ್ಟ್ ರಿಸರ್ಚ್ ಸ್ಟೇಷನ್ಸ್ ಇಲ್ಲಿ ಸ್ಟಾರ್ಟಿಂಗ್ನೇ ಫಂಕ್ಷನ್ ಆಗ್ತಾ ಇತ್ತು. ಸೊ ಅದು ಫಂಕ್ಷನ್ ಆಗ್ತಾ ಇತ್ತು. ಆಮೇಲೆ ಇಲ್ಲಿ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಕಾಲೇಜ್ ಬಂತು, ಆಮೇಲೆ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಬಂತು. ಇದೆಲ್ಲ ಆಲ್ರೆಡಿ ಸೊ ಇಟ್ ವಾಸ್ ಫಂಕ್ಷನಿಂಗ್ ಬಿಫೋರ್ ದಿ ಯೂನಿವರ್ಸಿಟಿ ವಾಸ್ ಎಸ್ಟಾಬ್ಲಿಷ್. ಸೊ ಇದೆಲ್ಲ ಆಗಿ ಆಮೇಲೆ ಈ ಭಾಗದಲ್ಲಿ ನಿಮಗೆ ಗೊತ್ತಿದೆ ಮೋಸ್ಟ್ಲಿ ಕರ್ನಾಟಕದಲ್ಲಿ ಫಸ್ಟ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಬೆಂಗಳೂರಿನಲ್ಲಿ ಬಂದಿದೆ. ಸೊ ಆಮೇಲೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಧಾರವಾಡನಲ್ಲಿ ಬಂದಿದೆ. ಸೊ ಬೇರೆ ಬೇರೆ ಈಗ ಜಾಗ್ರಫಿಕಲ್ ಕಂಡೀಷನ್ಸ್ ಇದೆ, ಬೇರೆ ಬೇರೆ ಕ್ಲೈಮೆಟಿಕ್ ಜೋನ್ಸ್ ಇದೆ. ನಮ್ಮ ಕರ್ನಾಟಕದಲ್ಲಿ ನೀವು ನೋಡಿದ್ರೆ ಯು ಹ್ಯಾವ್ ಆಲ್ ಟೈಪ್ ಆಫ್ ಕ್ಲೈಮೆಟಿಕ್ ಜೋನ್ಸ್, ಜಿಯೋ ಜಾಗ್ರಫಿಕಲ್ ಕಂಡೀಷನ್, ಎಲ್ಲಾ ರೀತಿಯಾದಂತ ವಿಷಯಗಳು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಇದೆ. ಈ ಕೋಸ್ಟಲ್ ಏರಿಯಾ ಇದೆ, ಸೊ ಈ ಮಲೆನಾಡು ಪ್ರದೇಶಗಳಿದೆ, ಡ್ರೈ ಲ್ಯಾಂಡ್ ಯಾರಿಡ್ ಜೋನ್ ಎಂದು ನಾವೇನು ಹೇಳ್ತಾ, ಈ ರೀತಿ ಎಲ್ಲಾ ರೀತಿನೂ ಇದೆ. ಸೊ ಅದಕ್ಕೆ ಒಂದೊಂದು ರೀಜಿಯನ್ಗೆ ತಕ್ಕಂತೆ ಸಾಯಿಲ್ ಚೇಂಜ್ ಆಗ್ತದೆ, ಕ್ರಾಪ್ಸ್ ಚೇಂಜ್ ಆಗ್ತದೆ, ಈ ರೀತಿ ಎಲ್ಲಾ ವಿಷಯಗಳು ಇಟ್ ಡಿಫರ್ಸ್ ಫ್ರಮ್ ರೀಜಿಯನ್ ಟು ರೀಜಿಯನ್. ಸೊ ಈ ರೀಜಿಯನ್, ನಮ್ಮ ಈ ಕಲ್ಯಾಣ ಕರ್ನಾಟಕ ರೀಜಿಯನ್ ಎಂದು ಏನ್ ಹೇಳ್ತಾ ಇದೀವೋ, ದಿಸ್ ಈಸ್ ಹ್ಯಾವಿಂಗ್ ಅ ಟಿಪಿಕಲ್ ಕಂಡೀಷನ್ಸ್ ಇದೆ. ಇಲ್ಲಿ ಬರುವಂತ ಕ್ರಾಪ್ಗಳು ಬೇರೆ ರೀತಿ ಕ್ರಾಪ್ಗಳು ಬರುತ್ತೆ, ಇಲ್ಲಿ ಬರುವಂತ ಕ್ರಾಪ್ಗಳು ಮತ್ತೆ ನಮ್ಮ ಕೂರ್ಗ್ನಲ್ಲಿ ಬರಲ್ಲ. ಸೊ ಕೂರ್ಗ್ನಲ್ಲಿ ಇರುವ ಕ್ಲೈಮೇಟ್ ಕಂಡೀಷನ್ಸ್ ಬೇರೆ, ಇಲ್ಲಿ ಇರುವುದು ಬೇರೆ, ಈ ರೀತಿ ಇರುವುದೆಲ್ಲ. ಸೊ ರಿಯಲೈಸ್ ಮಾಡಿಕೊಂಡೆ ಈ ಭಾಗದ ರೈತರಿಗೆ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ರೈತರುಗಳಿಗೆ, ಸೊ ಅದು ಉಪಯೋಗ ಆಗಬೇಕು, ಅವ್ರಗಳಿಗೆ ಏನಾದ್ರು ಒಂದು ಆಗಬೇಕು, ಮತ್ತೆ ಇನ್ನು ಈ ಭಾಗದಲ್ಲಿ ಕೃಷಿ ಇದನ್ನು ಇನ್ನು ನಾವು ಡೆವಲಪ್ಮೆಂಟ್ ಮಾಡಬೇಕೆನ್ನುವ ಒಂದು ದೃಷ್ಟಿಯಿಂದನೇ ಈ ಯೂನಿವರ್ಸಿಟಿಯನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಯಾಕಂದ್ರೆ ಈಗಲೂ ನಾವು, ಸೊ ನಮ್ಮ ದೇಶ ಕೂಡ ಮತ್ತು ನಮ್ಮ ರಾಜ್ಯ ಕೂಡ ಇನ್ನೂ ವಿ ಆರ್ ಕಂಪ್ಲೀಟ್ಲಿ ಅಂದ್ರೆ ಪ್ರಿಡಾಮಿನೆಂಟ್ಲಿ ವಿ ಆರ್ ಡಿಪೆಂಡೆಂಟ್ ಆನ್ ಅಗ್ರಿಕಲ್ಚರ್. ನಮ್ಮ ಭಾಗ ಈ ಭಾಗ ಎಂದು ನೀವು ನೋಡಿದ್ರೆ ದಿಸ್ ಇಸ್ ಸ್ಟಿಲ್ ಡಿಪೆಂಡೆಂಟ್ ಆನ್ ಅಗ್ರಿಕಲ್ಚರ್, ಮೆನಿ ಆಫ್ ದಿ ಪೀಪಲ್ ದೇರ್ ಲೈವ್ಲಿಹುಡ್ ಇಸ್ ಬೇಸ್ಡ್ ಆನ್ ಅಗ್ರಿಕಲ್ಚರ್. ಸೊ ಅದಕ್ಕೆ ಅಗ್ರಿಕಲ್ಚರ್ ನಲ್ಲಿ ನಾವು ಅಭಿವೃದ್ಧಿಗಳು ಮಾಡದೇ ಇದ್ದಿದ್ದಲ್ಲಿ, ಸೊ ಡೆವಲಪ್ಮೆಂಟ್ ಮಾಡುವುದು ಬಹಳ ಕಷ್ಟ ಆಗ್ತದೆ. ಈ ಹಿನ್ನೆಲೆಯಲ್ಲಿನೇ ಈ ಒಂದು ಯೂನಿವರ್ಸಿಟಿಯನ್ನು ಡೆವಲಪ್ಮೆಂಟ್ ಮಾಡಿದ್ದಾರೆ. ಸೊ ಈ ಯೂನಿವರ್ಸಿಟಿ ಡೆವಲಪ್ಮೆಂಟ್ ಮಾಡಿದ ಮೇಲೆ ಈಗ 5 ಕಾಲೇಜುಗಳಿದೆ ಯೂನಿವರ್ಸಿಟಿನಲ್ಲಿ, ಇಲ್ಲಿಯೇ ಒಂದು KVK ಇದೆ, ಇಲ್ಲಿಯೇ ಒಂದು ರಿಸರ್ಚ್ ಸ್ಟೇಷನ್ ಇದೆ. ಫಸ್ಟ್ ಆಫ್ ಆಲ್ ಟು ಇಂಪಾರ್ಟ್ ಕ್ವಾಲಿಟಿ ಎಜುಕೇಶನ್, ನಮ್ಮ ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್ಸ್ ಆಗಿ ಏನ್ ಆಗಬೇಕೆಂದು ಆಸೆ ಇಟ್ಟುಕೊಂಡು ಸ್ಟೂಡೆಂಟ್ಸ್ ಏನ್ ಬರ್ತಾ ಇದ್ದಾರೆ, ಸೊ ಅವರುಗಳಿಗೆ ಕ್ವಾಲಿಟಿ ಎಜುಕೇಶನ್ ಕೊಡಬೇಕಾಗಿರುವುದು ಈ ಯೂನಿವರ್ಸಿಟಿಯ ಪ್ರಮುಖವಾದ ವಿಷಯ. ಎರಡನೇ ಪಾಯಿಂಟ್ ಏನಿದೆ ಅಂದ್ರೆ ರೈತರುಗಳಿಗೆ ಟ್ರೈನಿಂಗ್ ಕೊಡಬೇಕು, ತರಬೇತಿ. ಸೊ ಬೇರೆ ಬೇರೆ ಟೆಕ್ನಾಲಜೀಸ್, ಹೊಸ ಹೊಸ ಟೆಕ್ನಾಲಜೀಸ್ ಬರುತ್ತದೆ, ಹೊಸ ಸೀಡ್ ವೆರೈಟೀಸ್ ಬರುತ್ತದೆ, ಬೇರೆ ಬೇರೆ ವಿಷಯಗಳು ಬರುವಾಗ ಅದೆಲ್ಲ ರೈತರುಗಳಿಗೆ ಪರಿಚಯ ಮಾಡುವ ಕೆಲಸ ಮಾಡಬೇಕು ಯೂನಿವರ್ಸಿಟಿಯಿಂದ. ಆಮೇಲೆ ಟೆಕ್ನಾಲಜಿ ಡೆವಲಪ್ಮೆಂಟ್ ಅಸೆಸ್ ಮಾಡಬೇಕು, ಈಗ ನ್ಯೂ ಸೀಡ್ಸ್ ಕಂಡುಹಿಡಿಯಬೇಕು, ನ್ಯೂ ವೆರೈಟೀಸ್ ಅನ್ನು ನಾವು ಇದು ಮಾಡುವುದು, ಈ ರೀತಿ ರಿಸರ್ಚ್ ಅಂಡ್ ಈ ಟೆಕ್ನಾಲಜಿ ಡೆವಲಪ್ಮೆಂಟ್ ರೀತಿ ಇರುವುದು. ಇದು ಮೂರು ವಿಷಯಗಳು ಪ್ರಮುಖವಾಗಿ, ಅದು ಯಾವುದೇ ಒಂದು ಯೂನಿವರ್ಸಿಟಿ ಇದ್ರೂ ಕೂಡ ಈ ಲೈನ್ಸ್ ನಲ್ಲಿ ವರ್ಕ್ ಮಾಡುತ್ತದೆ, ಎಜುಕೇಶನ್ ಕೊಡುವುದು, ರಿಸರ್ಚ್ ಮಾಡುವುದು, ಟ್ರೈನಿಂಗ್ ಕೊಡುವುದು. ಸೊ ಯೂನಿವರ್ಸಿಟಿನಲ್ಲಿ ಇದು ಎಲ್ಲ ಇರುತ್ತದೆ. ಬಟ್ ಈಗ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ನೀವು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ನಲ್ಲಿ ನೋಡಿದ್ರೆ ಅವರುಗಳು ಎಜುಕೇಶನ್ ಕೊಡಲ್ಲ. ಸೊ ನಾನು ಇದನ್ನು ಯಾಕೆ ಹೇಳಲಿಕ್ಕೆ ಬರ್ತಾ ಇದ್ದೇನೆ ಅಂದ್ರೆ, ಸೊ ಯೂನಿವರ್ಸಿಟಿ ಇಸ್ ಲೈಕ್ ಅ ಇಂಟಗ್ರೇಟೆಡ್ ಸಿಸ್ಟಮ್, ಅದು ಗೌರ್ಮೆಂಟ್ ಪ್ರೋಗ್ರಾಮ್ಸ್ ಅನ್ನು ಕೂಡ ಇಂಪ್ಲಿಮೆಂಟ್ ಮಾಡುತ್ತದೆ, ಎಜುಕೇಶನ್ ಅನ್ನು ಕೂಡ ಕೊಡ್ತದೆ, ರೈತರುಗಳಿಗೆ ಟ್ರೈನಿಂಗ್ ಅನ್ನು ಕೂಡ ಕೊಡ್ತದೆ, ರಿಸರ್ಚ್ ಅನ್ನು ಕೂಡ ಮಾಡುತ್ತದೆ. ಈ ರೀತಿ ಇದು ಎಲ್ಲದನ್ನು ಒಳಗೊಂಡಿರುವುದೇ ಯೂನಿವರ್ಸಿಟಿ. ಸೊ ಆ ನಿಟ್ಟಿನಲ್ಲಿ ಈ 16 ಇಯರ್ಸ್ ಬ್ಯಾಕ್ ಏನು ನಮ್ಮ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ರಾಯಚೂರು ಏನು ಡೆವಲಪ್ಮೆಂಟ್ ಆಗಿದೆ ಎಸ್ಟಾಬ್ಲಿಷ್ ಮಾಡಿದಾರೋ ಅವ್ರಗಳಿಗೆಲ್ಲ ಈಗ ಸಂತೋಷವಾಗಿರ್ತದೆ. ಯಾಕಂದ್ರೆ ಯೂನಿವರ್ಸಿಟಿ ಇದು ಪರ್ಫಾರ್ಮೆನ್ಸ್ ಅವ್ರು ನೋಡ್ತಾ ಇರ್ತಾರೆ, ಏನೆಲ್ಲ ಆಗ್ತಾ ಇದೆ ಯೂನಿವರ್ಸಿಟಿನಲ್ಲಿ ಎನ್ನುವುದನ್ನು ಅವರುಗಳು ನೋಡೇ ನೋಡ್ತಾರೆ. ಸೊ ಇದಲ್ಲದೆ ಈ ಭಾಗದ ರೈತರುಗಳಿಗೆ ಯೂನಿವರ್ಸಿಟಿನ ಕೊಡುಗೆ ಎಂದು ಇದೇ ಇರ್ತದೆ. ಸೊ ಈ ರೈತರುಗಳು ಯೂನಿವರ್ಸಿಟಿಯಿಂದ ಖಂಡಿತ ಬೆನಿಫಿಟ್ ಪಡೆದಿರ್ತಾರೆ. ಸೊ ಈಗ ಬೆಳಿಗ್ಗೆ ನಾನು ಇಂಟ್ರಾಕ್ಷನ್ಸ್ ಮಾಡುವಾಗ ಇಲ್ಲಿ ಇರುವ ಈ ಸೀಡ್ ವೆರೈಟೀಸ್ ಎಲ್ಲ ಬಹಳ ಫೇಮಸ್ ಇದೆ ಅಂತ ಹೇಳ್ತಾರೆ. ಸೊ ಡಿಮ್ಯಾಂಡ್ ಬಹಳ ಇದೆ, ತೆಲಂಗಾಣದಿಂದ ರೈತರುಗಳು ಬರ್ತಾರೆ, ಆಂಧ್ರದಿಂದ ರೈತರುಗಳು ಬರ್ತಾರೆ, ಎಲ್ಲ ಬರ್ತಾರೆ. ಸೊ ಈ ರೀತಿ ಒಳ್ಳೆಯ ಒಂದು ಕೆಲಸ ಯೂನಿವರ್ಸಿಟಿ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದೆ. ಸೊ ಇಲ್ಲಿ ಕೂಡ ಒನ್ ಆಫ್ ದಿ ಓಲ್ಡೆಸ್ಟ್ ರಿಸರ್ಚ್ ಸ್ಟೇಷನ್ ಇರುವುದರಿಂದ ಅವರು ಕೂಡ ಕಾಲಕ್ಕೆ ತಕ್ಕಂತೆ ರಿಸರ್ಚ್ ಅನ್ನು ಚೇಂಜ್ ಮಾಡ್ತಾ ಇದ್ದಾರೆ. ಸೊ ಕ್ರಾಪಿಂಗ್ ಪ್ಯಾಟರ್ನ್ ಕೂಡ ಕಂಟಿನ್ಯೂಸ್ಲಿ ಒಂದೇ ರೀತಿ ಇರುವುದಿಲ್ಲ. ಈಗ ಡ್ರೈ ಲ್ಯಾಂಡ್ ಇರುವಾಗ ಇರುವ ಕ್ರಾಪ್ ಆಫ್ಟರ್ ಇರಿಗೇಷನ್ ಬಂದಿದ ಮೇಲೆ ಸೊ ಕ್ರಾಪ್ ಪ್ಯಾಟರ್ನ್ ಚೇಂಜ್ ಆಗ್ತದೆ. ಸೊ ಆವಾಗ ಬೇರೆ ಏನಾದರೂ ಕ್ರಾಪ್ ಹೋಗ್ತಾ ಇದ್ದಿದ್ದವರು, ಪಲ್ಸಸ್ ಹೋಗ್ತಾ ಇದ್ದಿದ್ದವರು, ನಮಗೆ ಇರಿಗೇಷನ್ ಎಲ್ಲ ಸಿಕ್ಕಿ ಸಾಯಿಲ್ ಕಂಡೀಷನ್ ಎಲ್ಲ ಚೆನ್ನಾಗಿ ಆದರೆ ದೇ ವಿಲ್ ಗೋ ಫಾರ್ ಪ್ಯಾಡಿ. ಸೊ ಈ ರೀತಿ ಕಾಲಕ್ಕೆ ತಕ್ಕಂತೆ ನಮ್ಮ ರಿಸರ್ಚ್ ಆಕ್ಟಿವಿಟೀಸ್ ಆಗಲಿ, ನಮ್ಮ ಕರಿಕುಲಮ್ ಆಗಲಿ, ನಮ್ಮ ಅಕಾಡೆಮಿಕ್ ಆಕ್ಟಿವಿಟೀಸ್ ಆಗಲಿ, ಟ್ರೈನಿಂಗ್ ಆಕ್ಟಿವಿಟೀಸ್ ಆಗಲಿ, ಇದು ಚೇಂಜ್ ಆಗ್ತಾ ಬರಬೇಕು. ಅದನ್ನು ಕಂಟಿನ್ಯೂಸ್ ಯೂನಿವರ್ಸಿಟಿ ಅವರು ಮಾಡಿಕೊಂಡೇ ಬರ್ತಾ ಇದ್ದಾರೆ. ಯೂನಿವರ್ಸಿಟಿನಲ್ಲಿ ಏನು ವೈಸ್ ಚಾನ್ಸಲರ್ಸ್ ಆಗಿ ಯಾರು ಬರ್ತಾ ಇದ್ದಾರೆ, ಪ್ಲಸ್ ಈ ಅಫಿಲಿಯೇಟೆಡ್ ಕಾಲೇಜಸ್ನಲ್ಲಿ ಯಾರು ಡೀನ್ಸ್ ಆಗಿ ಬರ್ತಾ ಇದ್ದಾರೆ, ಎಲ್ಲರೂ ಒಂದು ಉತ್ತಮವಾದ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಇದರಿಂದ ರೈತರುಗಳು ಕೂಡ ಬಹಳ ಅನುಕೂಲವಾಗ್ತಾ ಇದೆ ಎನ್ನುವುದರಲ್ಲಿ ಎರಡನೇ ಮಾತಿಲ್ಲ. ಸೊ ಅದು ನೀವು ಲೋಕಲ್ ಆಗಿ ಇಲ್ಲಿ ಬಹಳ ಜನ ನಿಮಗೆ ಚೆನ್ನಾಗಿ ಗೊತ್ತಿರ್ತದೆ, ನಮಗಿಂತ ನಿಮಗೆಲ್ಲ ಚೆನ್ನಾಗಿ ಗೊತ್ತಿರ್ತದೆ, ನೀವು ಇಲ್ಲಿಯೇ ಇರ್ತೀರಿ, ಸೊ ನಿಮಗೆಲ್ಲ ಚೆನ್ನಾಗಿ ಗೊತ್ತಿರುತ್ತದೆ. ನಾವು ಕೂಡ ಈ ಒಂದು ಭಾಗದಲ್ಲಿ ಈ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಒಂದು ಕಾರ್ಯದರ್ಶಿಗಳಾದ ಮೇಲೆ ಈ ಎಲ್ಲಾ ಯೂನಿವರ್ಸಿಟೀಸ್, ನಾಟ್ ಓನ್ಲಿ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ರಾಯಚೂರು, ನಮ್ಮಲ್ಲಿ ಎಲ್ಲಾ ಡಿಸ್ಟ್ರಿಕ್ಟ್ ನಲ್ಲಿನೂ ಒಂದಾರು ಎರಡು ಯೂನಿವರ್ಸಿಟಿ ಇದೆ. ಗುಲ್ಬರ್ಗಾನಲ್ಲಿ ಯೂನಿವರ್ಸಿಟಿ ಇದೆ, ರಾಯಚೂರಿನಲ್ಲಿ ಇದೆ, ಬಳ್ಳಾರಿನಲ್ಲಿ ಇದೆ. ಸೊ ಹಂಪಿನಲ್ಲಿ ಯೂನಿವರ್ಸಿಟಿ ಇದೆ, ಕೊಪ್ಪಳಿನಲ್ಲಿ ಯೂನಿವರ್ಸಿಟಿ ಇದೆ, ಈ ರೀತಿ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಯೂನಿವರ್ಸಿಟೀಸ್ ಈಗ ಬರ್ತಾ ಇದೆ. ಎಲ್ಲ ಯೂನಿವರ್ಸಿಟಿಯು ಒಳ್ಳೆ ರೀತಿಯಿಂದ ಕೆಲಸಗಳನ್ನು ಮಾಡ್ತಾ ಇದೆ. ಇದೇ ಸಂದರ್ಭದಲ್ಲಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಸಂಸ್ಥಾಪಕ ಕುಲಪತಿಗಳು ಹಾಗೂ ನಿವೃತ್ತ ಕುಲಪತಿಗಳಾದಂತಹ ಡಾಕ್ಟರ್ ಬಿವಿ ಪಾಟೀಲ್ ಅವರುಗಳು ಕೂಡ ಮಾತನಾಡಿ ವಿಶ್ವವಿದ್ಯಾಲಯದ ಸ್ಥಾಪನೆಗೆ ತಮ್ಮ ಅನುಭವಗಳನ್ನು ಹಾಗೆಯೇ ನೆನಪುಗಳನ್ನು ಈ ಸಂದರ್ಭದಲ್ಲಿ ಮೆಲುಕು ಹಾಕಿದರು. ಒಂದು ಸಂಸ್ಥಾಪನಾ ಕುಲಪತಿಯಾಗಿ ಬಹುಶಃ ಈ ಸಂದರ್ಭದಲ್ಲಿ ಸ್ವಲ್ಪ ಯಾವ ರೀತಿ ಆಯಿತು ಅನ್ನೋದು ನೆನೆಸಿಕೊಳ್ಳೋದು ಬಹಳ ಸೂಕ್ತ. ಯಾಕಂದ್ರೆ ಬಹಳ ಜನಕ್ಕೆ ಇವನ್ ಕೆಲವು ಸಹೋದ್ಯೋಗಿಗಳು ಕೂಡ ನಂತರ ಸೇರಿಕೊಂಡಿರುವಂತಹ ಶಿಕ್ಷಕ ಶಿಕ್ಷಕೇತರ ಮಿತ್ರರಿಗೂ ಕೂಡ ಗೊತ್ತಿಲ್ಲ. 2008 ಈ ಒಂದು ಕೃಷಿ ವಿಶ್ವವಿದ್ಯಾಲಯದ ಹೋರಾಟ ದಿವಂಗತ ನಾಗಪ್ಪ ಅವರ ಒಂದು ಅಧ್ಯಕ್ಷತೆಯಲ್ಲಿ, ಯಾವುದೋ ಒಂದು ಪಾರ್ಟಿ ಅಲೈನ್ಸ್ ಇಲ್ಲ, ಯಾವ ಪಾರ್ಟಿ ಇಲ್ಲ, ಎಲ್ಲರೂ ಗಣ್ಯ ವ್ಯಕ್ತಿಗಳು ಮತ್ತು ಈ ಭಾಗದ ಹಿರಿಯರು ಮತ್ತು MLA MLC ಎಲ್ಲರೂ ಒಂದು 25 ಆಗಿನ ಮುಖ್ಯಮಂತ್ರಿಗಳಾದಂತಹ ಶ್ರೀ ಯಡಿಯೂರಪ್ಪ ಅವರು ಬಜೆಟ್ ಮಂಡನೆ ಮಾಡಬೇಕು ಮರುದಿವಸ ರಾತ್ರಿ 7:30 25-26 ಅದರಲ್ಲಿ ಮಾನ್ಯ ಗೌರವಾನ್ವಿತ ಮಂಡಳಿಯ ಸದಸ್ಯರಾದಂತಹ ಬಸನಗೌಡರು ಬ್ಯಾಗವಟ್ ಅವರು ಕೂಡ ಇದ್ರು. ಆ ಒಂದು ಸನ್ನಿವೇಶ ನೆನೆಸ್ಕೊಳ್ಬೇಕಾಗತ್ತೆ. 7:08 ಹೋದ್ವಿ. 10:00 ಪ್ರೆಸೆಂಟೇಷನ್ ಇದೆ. ಒಂದು ನಮ್ಮ ಮನವಿ ದಿವಂಗತ ಉದಾಸಿ ಅವರು ಏನೋ ನಮ್ಮ ಜಿಲ್ಲೆಗೆ ಯಾವಾಗಲೂ ಬೇರೆ ಜಿಲ್ಲೆಯ ಅವರೇ ಉಸ್ತುವಾರಿ ಸಚಿವರು ಇರ್ತಾರೆ, ಅದು ಇನ್ನೂ ಈಗೂ ನಡೀತಾ ಇದೆ. ಆಗಿನ ದಿನದಲ್ಲಿ ದಿವಂಗತ ಉದಾಸಿ ಸಾಹೇಬರು ಜಿಲ್ಲೆಯ ಉಸ್ತುವಾರಿ ಸಚಿವರಿದ್ದರು. ಅವರ ಒಂದು ಅಧ್ಯಕ್ಷತೆಯಲ್ಲಿ ನಾವೆಲ್ಲ ಹೋಗಿ ಮನವಿ ಮಾಡಿಕೊಂಡಾಗ ತಕ್ಷಣ ಯಾಕೆ ಬೇಕು ಅಂತ ಕೇಳಿದ್ರು. ಆ ಸಂದರ್ಭದಲ್ಲಿ ನಾನು ಮತ್ತು ದಿವಂಗತ SA ಪಾಟೀಲರು ಕೆಲವೊಂದು ರೀಸನ್ ಕೊಟ್ಟಿವಿ ಯಾಕೆ ಬೇಕು ಈ ಭಾಗಕ್ಕೆ ವಿಶ್ವವಿದ್ಯಾಲಯ. ತಕ್ಷಣವೇ ಆ ಒಂದು ಇಂದು ಮುಂದು ಯೋಚನೆ ಮಾಡಲಾರದೆ ತಮ್ಮ ಒಂದು ಸ್ಪೆಷಲ್ ಆಫೀಸರ್ನ ಕರೆದು ನಾಳೆ ಬೆಳಗ್ಗೆ ಕೃಷಿಯಲ್ಲಿ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಒಂದು ನೋಟು ಬರೆದು 5 ಅನುದಾನ ತೋರಿಸಿ ಅದನ್ನ ಮಂಡನೆ ಆಗಿವೆ. ಅದಾದ ನಂತರ ಸ್ವಲ್ಪ ಒಂದು 10 ಅದು ಯಾಕೋ ಕೋಲ್ಡ್ ಸ್ಟೋರೇಜಿಗೆ ಬಿತ್ತು. ನಂತರ ಮತ್ತೆ ಒಂದು ಸಮಿತಿ ಹೋಗಿ ನೆನಪು ಮಾಡಿಕೊಟ್ಟಾಗ ಒಂದು ಈಗಿನ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳಾದಂತಹ ಶಾಲಿನಿ ಮೇಡಮ್ ಅವರು ಕಲ್ಯಾಣ ಕರ್ನಾಟಕದ ಅವಾಗ HKDB ಸೆಕ್ರೆಟರಿ ಇದ್ರು ಅವರು ಕಲಬುರಗಿಯಲ್ಲಿ. ಅವರು ಸ್ವಲ್ಪ ಒಂದೆರಡು ಮೀಟಿಂಗ್ ಗೌರ್ಮೆಂಟ್ ಲೆವೆಲ್ ಅಲ್ಲಿ ಮೀಟಿಂಗ್ ಮಾಡಿ ಕೆಲವೊಂದು ಏನೇನು ಮಾಡಬೇಕು ಟ್ರಾನ್ಸ್ಫರ್ ಏನಾಗಬೇಕು ಅನ್ನೋದು ಮಾಡಿ ತಕ್ಷಣ ನನಗೆ ಸ್ಪೆಷಲ್ ಆಫೀಸರ್ ಅಂತ ಮಾಡಿ ನಾನು 2008 ಫೆಬ್ರವರಿಯಲ್ಲಿ ಚಾರ್ಜ್ ತಗೊಂಡ ನಂತರ ಬಹಳ ಗುದ್ದಾಡಿ. ಯಾಕಂದ್ರೆ ಎಲ್ಲ ಬರೀಬೇಕಲ್ಲ ಆಕ್ಟ್. ನಮಗ ಅವಾಗ ಕೃಷಿ ಕಾರ್ಯದರ್ಶಿಗಳಂತ ರವಿಕುಮಾರ್ ಅವರು ಕೂಡ ಮುಖ್ಯ ಕಾರ್ಯದರ್ಶಿಗಳಾಗಿ ರಿಟೈರ್ ಆದ್ರು. ನಾನು ಬೆಂಗಳೂರಲ್ಲೇ ಇದ್ದಾಗ ಸ್ವಲ್ಪ ಹಗಲಿ ರಾತ್ರಿ ಚಂಗಪ್ಪ ಅವರ ಅಧ್ಯಕ್ಷತೆಯಲ್ಲಿ ನನಗೂ ರಾಜು ಅಂತ ದಿವಂಗತ ಇನ್ನೊಬ್ಬರಿದ್ರು, ಹೆಚ್ಚು ಕಡಿಮೆ ಅವರ ಜೊತೆ ರಾತ್ರಿ 7-10 ತನಕ ಈ ಆಕ್ಟ್ನ ಒಂದು ವಾರ ಬರೆದ್ವಿ. ನಮ್ಮ ವಿಶ್ವವಿದ್ಯಾಲಯದ ಆಕ್ಟ್ ಯಾವ ತರ ಸಪರೇಟ್ ಆಗ್ಬೇಕು, ಬೆಂಗಳೂರಿಂದ ಧಾರವಾಡ, ಧಾರವಾಡದಿಂದ ರಾಯಚೂರು, ಒಂದೇ ವಾರದಲ್ಲಿ ಅದನ್ನ ರವಿಕುಮಾರ್ ಅವರು ಇಷ್ಟು ಫಾಸ್ಟ್ ಇದ್ರಲ್ಲ ಅದನ್ನ ತಗೊಂಡು ಸದನಕ್ಕೆ ಮಂಡನೆ ಮಾಡಿದ್ರು. ಸದನ ಕೂಡ ಕೊನೆಯ ದಿವಸನೇ, ಅದು ಏನೋ ನಮ್ಮ ವಿಶ್ವವಿದ್ಯಾಲಯದ ಒಂದು ಪುಣ್ಯ ಅಂತ ಹೇಳ್ಬೋದು, ಕೊನೆಯ ದಿವಸ ಅದನ್ನ ಮಂಡನೆ ಮಾಡಲಾಯ್ತು. ಅದು ರಾತ್ರಿ 9 ವಿಧಾನಸಭೆಯಲ್ಲಿ ಮಂಡನೆ ಆಗಿ ಅಪ್ರೂವ್ ಆಯ್ತು. ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಡಾಕ್ಟರ್ ದಂಡಿನ್ ಅವರು ಸ್ಪೆಷಲ್ ಆಫೀಸರ್ ಇದ್ರು, ನಾನು ಇಲ್ಲಿ ರಾಯಚೂರಿನ ಸ್ಪೆಷಲ್ ಆಫೀಸರ್ ಇದ್ದೆ. ಅದು ತಗೊಂಡು ಕೌನ್ಸಿಲಿಗೆ ಹೋಗ್ಬೇಕು, ಎಷ್ಟೊತ್ತಿದ್ರು 11:55 ಅನ್ನೋದ್ರಾಗ ಅವತ್ತಿನ ದಿವಸ ಆಗ್ಲೇಬೇಕು ಕೌನ್ಸಿಲಿಗೆ. ಅದನ್ನ ಹೆಚ್ಚು ಕಡಿಮೆ ಪ್ರಾಕ್ಟಿಕಲಿ ಆ ಪೇಪರ್ಸ್ ನ ಒತ್ಕೊಂಡು ಹೋಗಿ ಕೌನ್ಸಿಲ್ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಿ ಅವತ್ತು ಅಪ್ರೂವಲ್ ತಗೊಂಡು ವಿಶ್ವವಿದ್ಯಾಲಯ ಸ್ಥಾಪನೆಗೆ ಆ ಒಂದು ಮುಹೂರ್ತ ಕೂಡಿ ಬಂತು ಅಂತ ಈ ಸಂದರ್ಭದಲ್ಲಿ ಬಹುಶಃ ತಮ್ಮೆಲ್ಲರ ಗಮನಕ್ಕೆ ತರ ಬಯಸುತ್ತೇನೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ವ್ಯವಸ್ಥಾಪನಾ ಮಂಡಳಿಯ ಸದಸ್ಯರುಗಳಾದಂತಹ ಬಸವನಗೌಡ ಬ್ಯಾಗವಾಟ್ ಇವರುಗಳು ಕೂಡ ಮಾತನಾಡಿ ವಿಶ್ವವಿದ್ಯಾಲಯದ ಕಾರ್ಯಚಟುವಟಿಕೆ ಕುರಿತು ತಮ್ಮ ವಿಚಾರಗಳನ್ನು ಈ ಸಂದರ್ಭದಲ್ಲಿ ಹಂಚಿಕೊಂಡರು. ಇವತ್ತು ಈ ಕಾಲೇಜು ಯೂನಿವರ್ಸಿಟಿ ಆಗಬೇಕಾದಾಗ ನಾವೆಲ್ಲರೂ ಕೂಡ ಸುಮಾರು ಎಲ್ಲ ಕಲ್ಯಾಣ ಕರ್ನಾಟಕದ ಪ್ರಮುಖರೆಲ್ಲ ಸೇರಿ ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ಕೇಳಿದಾಗ ಭಾಳಷ್ಟು ಅಂದರೆ ಒಂದೇ 5 ನಮಗೆ ಒಂದು ಇದನ್ನ ಅನುಮೋದನೆ ಕೊಟ್ಟರು. ಅವರಿಗೆ ನಾವು ಇವತ್ತು ಧನ್ಯವಾದಗಳು ಹೇಳಬೇಕಾಗುತ್ತೆ ಯಡಿಯೂರಪ್ಪ ಸಾಹೇಬರಿಗೆ. ಇವತ್ತು ಈ ವಿಶ್ವವಿದ್ಯಾಲಯ ಬಹಳ ಅಭಿವೃದ್ಧಿ ಪಡ್ತಕ್ಕಂಥ ವಿಶ್ವವಿದ್ಯಾಲಯ. ಯಾಕಂದ್ರೆ ಇಲ್ಲಿ ತುಂಗಭದ್ರಾ, ಕೃಷ್ಣಾ, ಭೀಮಾ ಎಲ್ಲಾ ನದಿಗಳು ಸೇರಿರ್ತಕ್ಕಂಥ ಒಂದು ಕಲ್ಯಾಣ ಕರ್ನಾಟಕ. ಇದು ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯಲ್ಲಿ ಸೇರಿರ್ತಕ್ಕಂಥ ವಿಶ್ವವಿದ್ಯಾಲಯ. ಇಲ್ಲಿ ಕೊಪ್ಪಳದ ಬೀದರ್ದಿಂದ ಹಿಡ್ಕೊಂಡು ಬಳ್ಳಾರಿ ಲಾಸ್ಟ್ ಅಗರಿ ಬೊಮ್ಮನಹಳ್ಳಿ ತರ ವಿಶ್ವವಿದ್ಯಾಲಯ ನಮ್ಮದು ವಿಸ್ತಾರವಾಗಿದೆ. ಸಾಕಷ್ಟು ಅಭಿವೃದ್ಧಿ ಪಡ್ತಕ್ಕಂಥ ಭೂಮಿಗಳು ಕೂಡ ನಮ್ಮ ವಿಶ್ವವಿದ್ಯಾಲಯದ ಬೇಕಿದೆ. ಇನ್ನೂ ಅಭಿವೃದ್ಧಿ ಮಾಡ್ತಕ್ಕಂಥ ವಿಚಾರಗಳು ಬಹಳಷ್ಟು ಇದ್ದಾವೆ. ಇನ್ನೂ ಅಭಿವೃದ್ಧಿ ಆಗಬೇಕಿದು. ರೈತರ ಮನದಲ್ಲಿ ಮುಟ್ಟತಕ್ಕಂಥ ವ್ಯವಸ್ಥೆ ಮಾಡಬೇಕು. ರೈತರಿಗೆ ಈಗ ಎಲ್ಲರೂ ಕೂಡ BSc ಪದವೀಧರರು, ಅಗ್ರಿಕಲ್ಚರ್ ಓದಿ ಪದವೀಧರರಾಗಿರ್ತೀರಿ. ನೀವೆಲ್ಲರೂ ಕೂಡ ರೈತರ ಜೊತೆಗೆ ಸ್ಪಂದಿಸ್ತಕ್ಕಂಥ ಕಾರ್ಯಕ್ರಮ ಆಗಬೇಕು. ಯಾಕಂದ್ರೆ ಆ ಕಾರ್ಯಕ್ರಮದಲ್ಲಿ ನಮ್ಮ ಕೊರತೆ ಇದೆ. ಇನ್ನೂ ಕೂಡ ರೈತರ ಮಟ್ಟದಲ್ಲಿ ಮುಟ್ಟತಕ್ಕಂಥ ಒಂದು ಏನು ಬಂದಿರ್ತಾವೆ ನಮ್ಮವೇನು ಯಾವುದೇ ಒಂದು ಸಂಶೋಧನೆ ಆಗಿರ್ತಾವಲ್ಲ, ರೈತರ ಮಟ್ಟಕ್ಕೆ ಮುಟ್ಟಿಲ್ಲ ಅಂತಕ್ಕಂಥ ಒಂದು ಕೊರಗು ನಮ್ಮಲ್ಲಿದೆ. ನಾನು ಒಬ್ಬ ರೈತ ಹೇಳ್ತಾ ಇದ್ದೀನಿ, ನಾವೆಲ್ಲರೂ ಕೂಡ ಇಲ್ಲಿ ಸೋನಾ ಮಸೂರಿ ಅಕ್ಕಿ ಬೆಳಿತೀವಿ, ತೊಗರೆ ಬೆಳಿತೀವಿ, ಹತ್ತಿ ಬೆಳಿತೀವಿ. ಇಡೀ ಕರ್ನಾಟಕದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದ ಬೆಳೆ ಬಂದಷ್ಟು ನಾವೇನು ಮಂಡ್ಯ ಮೈಸೂರು ಭಾಗಕ್ಕೆ ಹೋದಾಗ ನಮ್ಮದರಲ್ಲಿ ಒಂದು 10% ಸಹಿತ ಇಲ್ಲ ಅವರು. ಆದರೆ ಇಲ್ಲಿ ಅತಿ ಹೆಚ್ಚಿನ ಒಂದು ಫಲವತ್ತಾದಂಥ ಭೂಮಿನ ಬೆಳೀತಾ ಇದ್ದೀವಿ. ನಾನು ಕೂಡ ಇಲ್ಲಿ ಸೌಳು ಜೌಳು ಆಗ್ತಕ್ಕಂಥ ಒಂದು ಭೂಮಿಗಳು ಜಾಸ್ತಿ ಇದ್ದಾವೆ. ನಾನು ಹಿಂದಕ್ಕೆ ತುಂಗಭದ್ರಾ ಕಾಡಾಧ್ಯಕ್ಷನಾಗಿದ್ದೆ. ನಾನು 2009 2013 ತನ ಕಾಡಾಧ್ಯಕ್ಷ ಇದ್ದಾಗ ಇಲ್ಲಿ ಸೌಳು ಜೌಳಿಗೆ ನಮ್ಮ ಯೂನಿವರ್ಸಿಟಿಗೆ ಕೊಟ್ಟಿದ್ದು ನಾವು 4 ಕ್ಲಿಯರೆನ್ಸ್ ಮಾಡೋದು, ಭೂಮಿಗಳಿಗೆ ಸೌಳು ತೆಗಿತಕ್ಕಂಥ ಪೈಪ್ಗಳು ಹಾಕ್ತಕ್ಕಂಥ ಒಂದು ಯೋಜನೆಯನ್ನು ನಾವು ಯೂನಿವರ್ಸಿಟಿ ಮುಖಾಂತರ ಮಾಡಿಸಿದ್ದು. ಅವಾಗ ನಾವು ಈಗಲೂ ಕೂಡ ಬಹಳಷ್ಟು ಮಾಡ್ತಕ್ಕಂಥ ಅಭಿವೃದ್ಧಿ ಕೆಲಸಗಳಿದ್ದಾವೆ. ನಮ್ಮ ಸುಂದರೇಶ್ ಬಾಬುರವರು ನಮ್ಮ ಯೂನಿವರ್ಸಿಟಿಗೆ ಬಹಳ ಅಭಿಮಾನದಿಂದ ಹೇಳಿದ್ದಾರೆ, ನಾವು ನಿಮ್ಮ ಯೂನಿವರ್ಸಿಟಿಗೆ ಸಹಾಯ ಮಾಡ್ತು ಅಂತ. ಅವ್ರಿಗೆ ನಾವು ಇನ್ನೊಂದು ಕೂಡ ವಿನಂತಿ ಮಾಡಿಕೊಂಡಿದ್ವಿ. ಈಗ ನಾವು ಸದ್ಯ ಈಗ ವಿನಂತಿ ಮಾಡಿಕೊಂಡ್ವಿ, ನಮ್ಮದು ಸೆಂಟ್ರಲ್ ಸ್ಟೇಟ್ ಫಾರಂ ಸರ್ಕಾರದ ಭೂಮಿ ಇದೆ, ಸೆಂಟ್ರಲ್ ಗೌರ್ಮೆಂಟಿಂದು, ಅದು ಸುಮಾರು 8,000 ಚಿಲ್ಲರೆ ಎಕರೆ ಭೂಮಿ ಇದೆ. ಅಲ್ಲಿ ಕೇಂದ್ರ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ಲಿಂದ ಒಂದು ಯೂನಿವರ್ಸಿಟಿ ಸ್ಥಾಪನೆ ಮಾಡಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕಂತ ಇವತ್ತಿನ ದಿವಸ ನಾವು ನಿರ್ಣಯ ತಗೊಂಡಿದ್ವಿ. ಅದು ಯಾವುದೇ ಪರಿಸ್ಥಿತಿಯಲ್ಲಿ ನಮ್ಮ ರಾಜ್ಯಪಾಲರು ಮತ್ತು ನಮ್ಮ ಶಿವರಾಜ್ ಸಿಂಗ್ ಚೌಹಾಣ್ ಅಗ್ರಿಕಲ್ಚರ್ ಮಿನಿಸ್ಟರ್ ಸೆಂಟ್ರಲ್ ಗೌರ್ಮೆಂಟ್ ಅವರು ಒಂದೇ ಜಿಲ್ಲೆದವರು, ಒಂದೇ ತಾಲೂಕವರು ಇರೋದ್ರಿಂದ ನಾವು ಈ ಪ್ರಪೋಸಲ್ನ ನಾವು ದಿವಾಕರ್ ಬಾಬು ಅವರಿಗೂ ಮತ್ತು ನಮ್ಮ ರಾಯಚೂರು ಜಿಲ್ಲಾಧಿಕಾರಿಗಳಿಗೆ ವಿನಂತಿ ಮಾಡಿಕೊಂಡು ನಾವೆಲ್ಲರೂ ಮುಖಂಡರು ಸೇರಿ ಒಂದು ಕೇಂದ್ರೀಯ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತು. ಇನ್ನೋರ್ವ ಆಡಳಿತ ಮಂಡಳಿಯ ಸದಸ್ಯರುಗಳಾದಂತಹ ಶ್ರೀಯುತ ಮಲ್ಲಿಕಾರ್ಜುನ ಡಿ ಇವರುಗಳು ಕೂಡ ತಮ್ಮ ವಿಚಾರವನ್ನ ಈ ಸಂದರ್ಭದಲ್ಲಿ ಆಡಿದರು. 16 ವರ್ಷಗಳಲ್ಲಿ ಏನೇನು ತಾಂತ್ರಿಕತೆ ಬದಲಾವಣೆಗಳಾಗಿದ್ದಾವೆ, ರೈತರಿಗೆ ಮುಟ್ಟಿದ್ದಾವೆ, ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದ ರೈತರಿಗೆ ಯಾವ ಥರ ಅನುಕೂಲ ಆಗಿದೆ ಅಂತೇಳಿ ಎಲ್ಲ ಅಧಿಕಾರಿಗಳು ಹೇಳ್ತಾ ಇದ್ರು. ಜೊತೆಗೆ ಕೆಲವೊಂದು ನಮ್ಮ ಎಕ್ಸ್ಟೆನ್ಷನ್ ಆಗಿರ್ಬೋದು, ರಿಸರ್ಚ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಎಲ್ಲಾನು ರೈತರಿಗೆ ಸಂಬಂಧಪಟ್ಟದಾಗಿರ್ತದೆ. ರೈತರಿಗೆ ಪೂರಕ ಆಗಿರಲಿ ಮಾರಕ ಆಗೋದು ಬೇಡ ಅಂತ ನಾನು ಎಲ್ಲ ವಿಜ್ಞಾನಿಗಳಿಗೆ ಹೇಳ್ತೀನಿ. ಯಾಕೆ ಈ ವಿಷಯ ಹೇಳ್ತೀನಿ ಅಂತಂದ್ರೆ, ಎಲ್ಲ ತಾಂತ್ರಿಕತೆ ಹೇಳಿದ್ರು, ಟೆಕ್ನಾಲಜಿ ಹೇಳಿದ್ರು, ಬಟ್ ಈ ಭತ್ತದಲ್ಲಿ ಯಾರಾದ್ರೂ ಯಾರ್ಯಾರು ಏನೇನು ಮಾಡ್ತಾ ಅಂತ ಗೊತ್ತಿಲ್ಲ. ಈ ವಿಷಯದ ಬಗ್ಗೆ ಕೆಲವೊಂದು ಕಡೆ ಏನು ಚರ್ಚೆ ಆಗ್ತದೆ ಅಂತಂದ್ರೆ, ನಮ್ಮ ವಿಜ್ಞಾನಿಗಳು ಈ ಗಂಗಾವತಿ ಭಾಗ ಕೊಪ್ಪಳ ಭಾಗದಲ್ಲಿ ಈ ಅಕ್ಕಿ ಎಲ್ಲ ವಿಷಪೂರಿತ ಅಂತೇಳಿ ಹೇಳಿಕೆ ಕೊಡ್ತಾ ಇದ್ದಾರೆ. ಯಾಕೆ ಮಾರಕ ಆಗಬಾರ್ದು ಅಂತಂದ್ರೆ, ಈ ಒಂದು ಹೇಳಿಕೆಯಿಂದ ಎಷ್ಟು ರೈತರಿಗೆ ಅನಾನುಕೂಲ ಆಗ್ತದ, ಎಷ್ಟು ಜನಕ್ಕೆ ತೊಂದರೆ ಆಗ್ತದ ಅಂತೇಳಿ ವಿಚಾರ ಮಾಡಿಕೊಂಡು, ಹಾಗಾಗಿ ಆ ಥರದ ಏನಾರು ರಿಪೋರ್ಟ್ ಇದ್ರೆ ಆ ರಿಪೋರ್ಟ್ನ ತೋರಿಸ್ಬಿಟ್ಟು ಹೇಳಿ. ಯಾಕಂದ್ರೆ ನಾವೆಲ್ಲರೂ ಕೆಲಸ ಮಾಡ್ತಿರೋದು ರೈತರಿಗೋಸ್ಕರನೇ. ಒಂದು ಹೇಳಿಕೆಯಿಂದ ಅವ್ರಿಗೆ ಯಾವ್ಯಾವ ಥರ ಅನಾನುಕೂಲ ಆಗ್ತದೆ ಅಂತೇಳಿ ವಿಚಾರ ಮಾಡ್ರಿ, ಮತ್ತೆ ಅದರಿಂದ ಪ್ರಾಬ್ಲಮ್ ಏನಾಗ್ತದೆ ಅಂತ ನೋಡ್ರಿ. ಈ ವಿಷಯನ ಇಲ್ಲಿ ಚರ್ಚೆ ಆಗೋ ಬದಲು ಹೊರಗಡೆ ಚರ್ಚೆ ಆಗ್ತಕ್ಕಂಥ ಹೇಳಿಕೆಗಳನ್ನು ಕೊಡಬೇಡ್ರಿ. ಹಂಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಸಂಶೋಧನೆ ಮಾಡ್ರಿ. ಈಗ ನಮ್ಮ ರೈತರದಾಗಿರ್ಲಿ ಯೂನಿವರ್ಸಿಟಿದ ಏನಂದ್ರೆ ತಾಯಿ ಮಕ್ಕಳ ಸಂಬಂಧ ಇದ್ದಂಗೆ. ಈಗ ಎಲ್ಲ ವಿಜ್ಞಾನಿಗಳು ಹೇಳ್ತಾರೆ, ನಾವು ಹೇಳಿದಷ್ಟು ರೆಕಮೆಂಡೇಶನ್ ಮಾಡಲ್ಲ, ನಾವು ಹೇಳಿದಂಗೆ ಮಾಡಲ್ಲ. ಹೌದು, ನಮ್ಮನೇಲಿ ನಮ್ಮ ಮಕ್ಕಳು ಮಾತು ಕೇಳಲ್ಲ, ಹಂಗಂತ ನಾವು ಬೀದಿಗೆ ಬಿಡ್ತೀವ. ಅವರಿಗೆ ಮನವರಿಕೆ ಮಾಡ್ತಕ್ಕಂಥ ಕೆಲಸಗಳು ಆಗಲಿ. ಹಂಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ರೈತರ ಪರವಾಗಿ ಕೆಲಸ ಮಾಡ್ರಿ. ಅವರಿಗೆ ತೊಂದರೆ ಆಗ್ತಕ್ಕಂಥ ಹೇಳಿಕೆಗಳು ಯಾವ ವಿಜ್ಞಾನಿ ಕೊಡಬಾರ್ದು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಜವಾನ್ ಜೈ ಕಿಸಾನ್. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಗೌರವಾನ್ವಿತ ಕುಲಪತಿಗಳಾದಂತಹ ಡಾಕ್ಟರ್ ಎಂ ಹನುಮಂತಪ್ಪ ಇವರುಗಳು ಈ ಸಂಸ್ಥಾಪನಾ ದಿನಾಚರಣೆಯ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕ ಶಿಕ್ಷಕೇತರ ಸೇವೆಗಳನ್ನು ಸ್ಮರಿಸುತ್ತಾ ವಿಶ್ವವಿದ್ಯಾಲಯದ ಸಾಧನೆಗಳು ಹಾಗೂ ಅಭಿವೃದ್ಧಿಗೆ ತಮ್ಮ ಸಹಕಾರವನ್ನು ನೀಡುವುದರ ಜೊತೆಗೆ ಇದನ್ನ ಬೆಂಬಲಿಸಬೇಕೆಂದು ತಮ್ಮ ವಿಚಾರವನ್ನ ಅಧ್ಯಕ್ಷೀಯ ನುಡಿಗಳಲ್ಲಿ ಆಡಿದ್ದು ಹೀಗೆ. ಈ ಒಂದು ದಿನ ನಾವಾಗಲೇ ಸುಮಾರು 15 ವರ್ಷ ಪೂರೈಸಿ 16ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಈ ಮುಖ್ಯವಾಗಿ ಹೇಳಬೇಕಂತಂದ್ರೆ ಅಗ್ರಿಕಲ್ಚರ್ ಸಬ್ಜೆಕ್ಟ್ IAS ಗೆ ಹೆಂಗ್ ರಿಲೇಟ್ ಆಗುತ್ತೆ ಅಂತಂದ್ರೆ, ಅಗ್ರಿಕಲ್ಚರ್ ಇಸ್ ದ ಮೇನ್ ಸಬ್ಜೆಕ್ಟ್ ರಿಕ್ವೈರ್ಡ್ ಬೈ ದಿ ಪಬ್ಲಿಕ್. ಈಚ್ ಅಂಡ್ ಎವ್ರಿ ಪರ್ಸನ್ ಇಸ್ ನೀಡೆಡ್ ಬೈ ದಿ ಅಗ್ರಿಕಲ್ಚರ್. ವಿಥೌಟ್ ಅಗ್ರಿಕಲ್ಚರ್ ದೇರ್ ಇಸ್ ನೋ ಕಲ್ಚರ್. ಕಲ್ಚರ್ ವಿ ಸ್ಟಾರ್ಟ್ ಫ್ರಮ್ ಅಗ್ರಿಕಲ್ಚರ್. ಸೊ ದಟ್ ಅಗ್ರಿಕಲ್ಚರ್ ಇಸ್ ಎ ಮಸ್ಟ್ ಟು ಫಾಲೋ ದಿ ಕಲ್ಚರ್. ಸೊ ಅದಕ್ಕೋಸ್ಕರ ಅಗ್ರಿಕಲ್ಚರ್ ಗ್ರಾಜುಯೇಟ್ಸ್ ಮಿನಿಮಮ್ 20% ಆಫ್ ದಿ ಕ್ವಶನ್ಸ್ ಇನ್ IAS ಸಿಲಬಸ್. ಅಗ್ರಿಕಲ್ಚರ್ ಗ್ರಾಜುಯೇಟ್ಸ್ ನೀವ್ ಎಲ್ಲೇ ಹೋದ್ರೂ ಈಸಿಯಾಗಿ ಹ್ಯಾಂಡಲ್ ಮಾಡ್ತಾರೆ, ಯಾಕಂದ್ರೆ ಅವ್ರ ಪಬ್ಲಿಕ್ ನ ಪಲ್ಸ್ ಎಲ್ಲ ಚೆನ್ನಾಗಿ ಇಟ್ಕೊಂಡಿರ್ತಾರೆ. ಯಾಕಂದ್ರೆ ನಾವೆಲ್ಲ ಸಬ್ಜೆಕ್ಟ್ ಸ್ಟಡಿ ಮಾಡಿರ್ತೀವಿ. ಬೇಸಿಕ್ ಏನು ಫಾರ್ಮರ್ಸ್ ರಿಕ್ವೈರ್ಮೆಂಟು, ಪಬ್ಲಿಕ್ ರಿಕ್ವೈರ್ಮೆಂಟು ಅದೇನಂತ ನಮ್ಮ ವಿದ್ಯಾರ್ಥಿಗಳೆಲ್ಲ. ಈವನ್ ಪಬ್ಲಿಕ್ ಸೆಕ್ಟರ್ ಎಲ್ಲೆನ್ನ ಹೋಗ್ಲಿ, ಬ್ಯಾಂಕಿಂಗ್ ಸೆಕ್ಟರ್ ಹೋಗ್ಲಿ, ಸೈಂಟಿಫಿಕ್ ಆಗಲಿ, ಎಲ್ಲ ಹೇಳಿದ್ರು ನಿಮ್ಮ ಅವಕಾಶಗಳ ಬಗ್ಗೆ ಸಾಕಷ್ಟು ಹೇಳಿದರು. ಯಾವ ರೀತಿ ಎಲ್ಲೆಲ್ಲಿ ಹೋಗ್ಬೋದು, ಯಾವ ರೀತಿ ಹೇಗೆ ಮಾಡ್ಬೋದು, ಸೈಂಟಿಸ್ಟ್ ಆಗ್ಬೋದು, ಪ್ರೊಫೆಸರ್ ಆಗ್ಬೋದು, ಅಕಾಡೆಮಿಷಿಯನ್ ಆಗ್ಬೋದು, ಟೆಕ್ನೋಕ್ರಾಟ್ಸ್ ಆಗ್ಬೋದು, ಬ್ಯೂರೋಕ್ರಾಟ್ಸ್ ಆಗ್ಬೋದು, ಎಲ್ಲ ನೀವೇ ಆಗ್ಬೋದು. ಅದನ್ನ ನೀವು ಯಾವ ರೀತಿ ಬೆಳೆಸ್ಕೊಂಡು ಈಗ IRA ನಲ್ಲಿ ಫಸ್ಟ್ ನಿಮ್ ಇರ್ಬೇಕಪ್ಪ ಅಂದ್ರೆ ಫಸ್ಟ್ 4 ಇಯರ್ಸ್ನಲ್ಲಿ ಮುಗಿಸಿದ ತಕ್ಷಣ ನಾನು IRA ಅಲ್ಲಿ ಸೀಟ್ ತಗೋಬೇಕು ಅನ್ನೋದು ಫಸ್ಟ್ ಏಮ್ ಇರಬೇಕು. ಆ ಗೋಲ್ ಫುಲ್ಫಿಲ್ ಮಾಡಿದ್ರೆ IRA ಅಲ್ಲಿ ಹೋದ್ರೆ IRA ಅಲ್ಲಿ ನೀವು ಯಾವುದೇ ರೂಮ್ಗೆ ಹೋದ್ರೆ ನೀವು IAS ಮಾಡ್ಬೇಕು ಅನ್ನೋದೇ ಜಾಸ್ತಿ ಮಾತಾಡ. ಜಸ್ಟ್ ನಿಮ್ ರೂಮ್ಗೆ ವಿಸಿಟ್ ಮಾಡಿ ಬಂದ್ರೆ ಸಾಕು IAS ಕ್ಲಿಯರ್ ಮಾಡ್ತಾರಲ್ಲಿ. ಯಾಕಂದ್ರೆ ಪ್ರತಿಯೊಬ್ಬರು IAS ಬಗ್ಗೆನೇ ಮಾಡ್ತಾರೆ. ಅದಕ್ಕೋಸ್ಕರ ಅವ್ರು ಹೇಳಿದ್ರು ಇಂಟರ್ವ್ಯೂಗೆ ಬಸ್ಸಲ್ಲೇ ಹೋಗ್ಬೇಕಂತಂದ್ರು. ಎಷ್ಟು ಜನ ಇಂಟರ್ವ್ಯೂಗೆ ಬಸ್ಸಲ್ಲಿ ಹೋಗಕ್ಕಾಗತ್ತೆ? ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಮ್ಮ ಕ್ಲಾಸ್ಮೇಟ್ಸ್ ಇಬ್ರು IAS ಆದರು, ID ನಂಬರ್ ಇಬ್ರು ಜೆನೆಟಿಕ್ಸ್ ಅಂಡ್ ಪ್ಲಾಂಟ್ ಬಿಲ್ಡಿಂಗ್ US ಧಾರವಾಡ, ಅಲ್ಲಿ ಹೋದ್ರು ಇಬ್ರು ಸೇಮ್ IAS ಒಬ್ರು ಆದ್ರು IRS ಮುಂಬೈದಲ್ಲಿ ಇದಾರೆ, IFS ಆಲ್ರೆಡಿ ರಿಟೈರ್ಡ್ ಆದ್ರು. ಸೊ ಈ ನಿಟ್ಟಿನಲ್ಲಿ ಯಾವಾಗಲೂ ಅಗ್ರಿಕಲ್ಚರ್ ಗ್ರಾಜುಯೇಟ್ಸ್ಗೆ ಸಾಕಷ್ಟು ಅವಕಾಶಗಳಿದ್ದಾವೆ, ನೀವು ಅದನ್ನ ಸದುಪಯೋಗ ಮಾಡಿ. ಇಲ್ಲೇ ಈಗ ಹೇಳಿದ್ರು ಕಳೆದ ಬಾರಿ ಬಂದಿರತಕ್ಕಂಥ ಗೆಸ್ಟ್ ನಮ್ಮ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಬರತಕ್ಕಂಥ ವಿಜಯನಗರ ಜಿಲ್ಲೆಯ DC ಗುಲ್ಬರ್ಗದಲ್ಲಿ ಇರ್ತಕ್ಕಂಥ ಪೊಲೀಸ್ ಕಮಿಷನರ್ ಈ ಒಂದು ಕಾಲೇಜಿನ ಸ್ಟೂಡೆಂಟ್. ಅದಕ್ಕೋಸ್ಕರ ಈ ಒಂದು ಕಾಲೇಜು ಸಾಕಷ್ಟು ಎಲ್ಲ ಜನಕ್ಕೆ ಒಂದು ಹೇಳಬೇಕಂದ್ರೆ ಈ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲೇ ಮತ್ತು ಕ್ವಾರಂಟೈನ್ನಲ್ಲಿ ನಮ್ಮ ವಿದ್ಯಾರ್ಥಿಗಳು IAS ಇದ್ದಾರೆ. ಈ ಯೂನಿವರ್ಸಿಟಿಯಿಂದ ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳು IAS ಕ್ವಾರಂಟೈನ್ ಡಿಪಾರ್ಟ್ಮೆಂಟ್ ಮೇನ್ಲಿ ಬಿಕಾಸ್ ಆಫ್ ಎಂಟಮಾಲಜಿ. ಸೊ ಕ್ವಾರಂಟೈನ್ ಡಿಪಾರ್ಟ್ಮೆಂಟಲ್ಲಿ 18 ಜನ ಔಟ್ ಆಫ್ 40 18 members ಆಫ್ ಅವರ್ ಸ್ಟೂಡೆಂಟ್ಸ್ ಓನ್ಲಿ. ದಿಸ್ ಈಸ್ ಅವರ್ ಬ್ಯೂಟಿ ಆಫ್ ದಿ ಅವರ್ ಕ್ಯಾಂಪಸ್ ಆಸ್ ವೆಲ್ ಆಸ್ ಯೂನಿವರ್ಸಿಟಿ. ಈ 4 ವರ್ಷ ಇದೆಯಲ್ಲ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಅಂಡರ್ ಗ್ರಾಜುಯೇಷನ್ ನೀವು ಒಂದ್ಸರ್ತಿ ಗ್ರಾಜುಯೇಷನ್ ಆದರೆ ಈ ಕ್ಯಾನ್ ಸಸ್ಟೈನ್ ಎಲ್ಲಿ ಬೇಕಾದ್ರೂ ನೀವು ಆಗ್ಬೋದು. ಆ ನಿಟ್ಟಿನಲ್ಲಿ ಈ 4 ವರ್ಷ ಏನಿದೋ ವಿದ್ಯಾರ್ಥಿಗಳಿಗೆ ಇನ್ಸ್ಪೈರ್ ಆಗಲಂತನೋ ಅವರನ್ನು ನಾನು ಇಬ್ಬರನ್ನ ಕರೆಸಿದ್ದೆ ಗೆಸ್ಟ್. ಸೊ ಇದೇ ರೀತಿ ಬೇರೆ ಬೇರೆ IFS ಆಗ್ಯಾರೆ, IAS ಆಗ್ಯಾರೆ, ತಹಸೀಲ್ದಾರ್ ಆಗ್ಯಾರೆ, ಜಾಯಿಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಫ್ರಮ್ ದಿಸ್ ಕ್ಯಾಂಪಸ್ ಸ್ಟೂಡೆಂಟ್ ರಾಯಚೂರ್ JDA. ಸೊ ದಟ್ ಯು ಹ್ಯಾವ್ ಟು ವೆರಿ ಕಾಶಿಯಸ್, ಯಾಕಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕದ ಡ್ರೈ ರೀಜನ್ಸ್. ಸೊ ಇದೊಂದು ಸ್ವಲ್ಪ ವೆಟ್ ರೀಜನ್ ಇದೆ, ಬಟ್ ಆದ್ರೂ ಹಾರ್ಡ್ ವರ್ಕಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್. ಲಾಸ್ಟ್ ಟೈಮ್ ನಿಮ್ಗೆ ದೇವಾಕರ ಚೆನ್ನಾಗಿ ಹೇಳಿದಾರೆ, ಈ ಫಸ್ಟ್ ಇಯರ್ ಸ್ಟೂಡೆಂಟ್ಗೆ ಮಾತ್ರ ಹೊಸದಾಗಿ ಹೇಳಬೇಕಾಗತ್ತೆ, ಸೆಕೆಂಡ್ ಇಯರ್ ಸ್ಟೂಡೆಂಟ್ ಗೊತ್ತಿದೆ. ಯಾಕಂದ್ರೆ ದೇವಾಕರ್ ಅವರು ಯಾವ ರೀತಿ ಹಾರ್ಡ್ ವರ್ಕ್ ಮಾಡಿದ್ರಿ. ಇಲ್ಲಿ ಈಸ್ ದ ಲಾಸ್ಟ್ ಸ್ಟೂಡೆಂಟ್ ಅಡ್ಮಿಟೆಡ್ ದಿ US ರಾಯಚೂರು. ಎಕ್ಸಿಸ್ಟ್ ಆಗ್ಬೇಕಂದ್ರೆ ಈಸ್ ದ ಫಸ್ಟ್ ಸ್ಟೂಡೆಂಟ್ ಆಫ್ ದಿಸ್ ಯೂನಿವರ್ಸಿಟಿ ದಿಸ್ ಕಾಲೇಜ್, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ನೀವು ಯಾವುದೇ ರೀತಿ ಎಂಟ್ರಿ ಆಗ್ಬೇಕಂದ್ರೆ ಯಾವುದೇ ಹೆಂಗ್ ಎಂಟ್ರಿ ಆಗಿದೆ ಇಸ್ ನಾಟ್ ಇಂಪಾರ್ಟೆಂಟ್. ಹೌ ಯು ಆರ್ ಗೋಯಿಂಗ್ ಟು ಎಕ್ಸಿಸ್ಟ್ ಫ್ರಮ್ ದಿಸ್ ಕಾಲೇಜ್, ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಆ ನಿಟ್ಟಿನಲ್ಲಿ ನೀವು 4 ವರ್ಷನ ಇದನ್ನು ಸದುಪಯೋಗ ಮಾಡ್ಕೊಳ್ಳಿ. ಒಂದು ನೀವು ಟೈಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಟೈಮ್ ಅನ್ನು ನೀವು ಇದು ಮಾಡಿಬಿಟ್ರೆ ವೇಸ್ಟ್ ಮಾಡಿದ್ರೆ ಮತ್ತೆ ನಿಮ್ಗೆ ಸಿಗೋದಿಲ್ಲ. ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಮಾಡಿದ್ರೆ 4 ವರ್ಷದ್ದು ನಿಮ್ಗೆ ನಾವು ಮಾಡಿದ್ರೆ ನೀವು ನಮಗೆ ಸಿಗೋದಿಲ್ಲ. ಆ ನಿಟ್ಟಿನಲ್ಲಿ ನೀವು ಏನು ಮಾಡ್ತಾ ಇದ್ರೆ ಭಾರಿ ಇಂಪಾರ್ಟೆಂಟು. ಆದಷ್ಟು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಇರಬೇಕು. ನಿಮಗೆ ಏನಂತಂದ್ರೆ ಡಿಸಿಪ್ಲಿನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನೀವು ಎಷ್ಟೇ ಇದಾದ್ರೂ ಕೂಡ ಇದನ್ನ ಇದ್ದು ಪೂರೈಸ್ಕೊಂಡು ಹೋಗ್ಬೇಕು. ಈಗಾಗಲೇ ನಮ್ಮ ವಿಶ್ವವಿದ್ಯಾಲಯದ ಸಂಶೋಧನಾ ಫಲಿತಾಂಶಗಳು ಸುಮಾರು 500 ಹೆಚ್ಚಿನ ತಾಂತ್ರಿಕತೆಗಳು ರೈತರಿಗೆ ಬಿಡುಗಡೆ ಆಗಿದೆ. ಒಂದೇ ಒಂದು ಹೇಳ್ಬೇಕಂತಂದ್ರೆ ನಮ್ಮ ವಿಶ್ವವಿದ್ಯಾಲಯ ತಾಂತ್ರಿಕತೆ ಇಸ್ಯಾಪ್ ತಂತ್ರಜ್ಞಾನ, ಈಗಿರೋದು ಎಲ್ಲ ಡಿಸ್ಟಿಲೇಷನ್, ಎವ್ರಿಥಿಂಗ್ ಇಸ್ ಡಿಸ್ಟಿಲೇಷನ್. ಸೊ ಹಂಗಾಗಿ ಇದನ್ನ 2013 ಪ್ರಾರಂಭ ಆಗಿ ಈಗ ಇಡೀ ಸ್ಟೇಟ್ ಅಲ್ಲಿ ನಮ್ಮ ರಾಜ್ಯದ ಬಜೆಟ್ ಅಲ್ಲಿ ಸಹ ಅನೌನ್ಸ್ ಆಗಿದೆ. ಎವ್ರಿಡೇ ಈಗ 100,000 ಈ ವರ್ಷ 100,000 ಫಾರ್ಮರ್ಸ್ ಇದನ್ನ ಅಡಾಪ್ಟ್ ಮಾಡ್ಕೊಂಡಾರೆ. ಅಗ್ರಿಕಲ್ಚರ್ ಮಿನಿಸ್ಟರ್ ಯಾವುದೇ ಫಂಕ್ಷನ್ ಹೋದ್ರು ನಮ್ಮ ವಿಶ್ವವಿದ್ಯಾಲಯ ತಾಂತ್ರಿಕತೆ ಹೇಳ್ತಾರೆ, ಯಾಕಂದ್ರೆ ಇಸ್ಯಾಪ್ ಟೆಕ್ನಾಲಜಿ ಅಷ್ಟೊಂದಿದೆ. ಇದನ್ನ ಫೈನಲ್ ಇಯರ್ ಸ್ಟೂಡೆಂಟ್ ರಾವೆ ಪ್ರೋಗ್ರಾಮ್ ಅಲ್ಲಿ ಅಡಾಪ್ಟ್ ಮಾಡ್ತಾರೆ. ಅಡಾಪ್ಟ್ ಮಾಡ್ಕೊಂಡು ರೈತರಿಗೆ ಉಪಯೋಗ ಆದ್ರೆ ಅವಾಗ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್, ತೃಪ್ತಿ ಸಿಗುತ್ತೆ. ನೀವೇನೇ ಕಲ್ತದ್ದು ನಿಮ್ಗೆ ಅಲ್ಲಿ ಅಡಾಪ್ಟ್ ಆಗಬೇಕು, ರೈತರಿಗೆ ಉಪಯೋಗ ಆಗಬೇಕು. ಆ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಬೇಕು, ಫೀಲ್ಡ್ ವರ್ಕ್ ಚೆನ್ನಾಗಿ ಕಲಿಬೇಕು. ಫೀಲ್ಡ್ ನೀವೇನು ಕಲೀಲಿಲ್ಲ ಅಂದ್ರೆ ಬೇರೆ ಥಿಯರಟಿಕಲ್ ಕಲಿತ್ರೆ ನೀವು ಪ್ರಾಕ್ಟಿಕಲ್ ಅಲ್ಲಿ ಫೈನಲ್ ಇಯರ್ ನಲ್ಲಿ ಫೇಸ್ ಮಾಡೋಕ್ಕಾಗಲ್ಲ ಫಾರ್ಮರ್ಸ್ ಅನ್ನ. ಅದಕ್ಕೋಸ್ಕರ ಈ ಹ್ಯಾವ್ ಟು ಬಿ ಅಂಡರ್ಗಾನ್ ಬೋತ್ ಥೆರಟಿಕಲಿ ಆಸ್ ವೆಲ್ ಆಸ್ ಪ್ರಾಕ್ಟಿಕಲಿ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ NAP 2020 ಸಾಕಷ್ಟು ಚೇಂಜಸ್ ಇದೆ, ಅದರ ಪ್ರಕಾರ ನೀವು ವರ್ಕ್ ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಸಾಕಷ್ಟು ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂತಂದ್ರೆ ಇಷ್ಟೊಂದು ಈ ವಿಶ್ವವಿದ್ಯಾಲಯ ಬೆಳಿಬೇಕಂದ್ರೆ ಸಾಕಷ್ಟು ಹಿಂದಿನ ವರ್ಷಗಳಲ್ಲಿ ಶ್ರಮ ಪಟ್ಟಿರ್ತಕ್ಕಂತ ಎಲ್ಲ ಸಿಬ್ಬಂದಿ ಇರೋದು, ಟೀಚರ್ಸ್ ಆಗಿರ್ಬೋದು, ರಿಸರ್ಚರ್ ಆಗಿರ್ಬೋದು, ಎಕ್ಸ್ಟೆನ್ಷನ್ ವರ್ಕರ್ ಆಗಿರ್ಬೋದು. ಎಕ್ಸ್ಟೆನ್ಷನ್ ವರ್ಕ್ ನಮ್ದು ಯಾಕಂದ್ರೆ ಔಟ್ ಆಫ್ 7 KVKs 3-4 KVKs ಆರ್ ಅವಾರ್ಡ್ KVKs. ರಾಯಚೂರು KVK ಅವಾರ್ಡೆಡ್, ನ್ಯಾಷನಲ್ ಅವಾರ್ಡ್ ಬಂದಿದೆ, ಗುಲ್ಬರ್ಗಾ KVK ಅವಾರ್ಡ್ ಬಂದಿದೆ, ಬೀದರ್ KVK ಅವಾರ್ಡ್ ಬಂದಿದೆ. ಅದೇ ರೀತಿ ಅಗ್ರಿ KVKಯಲ್ಲಿ ಒಂದು ಎಂಟರ್ಪ್ರಿನರ್ ಡೆವಲಪ್ ಮಾಡ್ಯಾರೆ ಫಿಗ್ ಹತ್ತಿ, ಅಂಜೂರ ಹತ್ತಿನಿಂದ ತಯಾರು ಮಾಡ್ತಕ್ಕಂಥದ್ದು. ಆನ್ ಆನ್ ಆವರೇಜ್ ₹50,000 ಅರ್ನಿಂಗ್ ಪರ್ ಮಂತ್. ₹50,000 ಪರ್ ಮಂತ್ ಅಂದ್ರೆ ಇಟ್ಸ್ ನಾಟ್ ಎ ಈಸಿ. ಈಗ ನೀವು ಜಾಬ್ ಕೇಳಕ್ ಹೋದ್ರೆ ಆಫ್ಟರ್ ನೀವು ದುಡಿಯೋದೆಷ್ಟು, 50,000 ಅಷ್ಟೇ. ಸೊ ಎಂಟರ್ಪ್ರಿನರ್ ಆಗಿ ಡೆವಲಪ್ ಆಗ್ಬೋದು. ಆ ರೀತಿ ಎಂಟರ್ಪ್ರಿನರ್ಸ್ ಆಗಿ ಸಾಕಷ್ಟು ಡೆವಲಪ್ ಆಗಿದೆ. ಎಲ್ಲಿವರೆಗೆ ಅದಾರಪ್ಪ ನಮ್ಮ ಕಾಲೇಜಿನ ಅಲ್ಯುಮಿನಿ ಸ್ಟೂಡೆಂಟ್ಸ್ ಅಂದ್ರೆ 5 lakhs ಇಂದ್ರೆ 50 crores ಟರ್ನ್ ಅವರ್ ಆನ್ಯುವಲ್ ಟರ್ನ್ ಅವರ್ ಇದೆ. ಸೊ ಇದು ನಮ್ಮ ವಿಶ್ವವಿದ್ಯಾಲಯಲ್ಲಿ ಹೊರಹೊಮ್ಮಿರ್ತಕ್ಕಂಥ ಈಗ ಸ್ಟಾರ್ಟ್ಅಪ್ಸ್ ಬಂದಿದ್ದೇವೆ. ಬೇಕಾದಷ್ಟು ಸ್ಟಾರ್ಟ್ಅಪ್ಸ್ ನೀವು ಉಪಯೋಗ ಮಾಡ್ಕೋಬಹುದು, ಅದರಿಂದ ನೀವು ಮಾಡಬೇಕು. ನಿಮ್ಮ ಫೈನಲ್ ಇಯರ್ ಮುಗಿದ ತಕ್ಷಣ ನಾನು ಸ್ವಂತ ಕಾಲಲ್ಲಿ ನಿಂತ್ಕೊಳ್ತೀನಿ ಅಂತ ಒಂದು ನಿಮಗೆ ಒಂದು ಕಾನ್ಫಿಡೆನ್ಸ್ ಬೆಳಿಬೇಕು. ಆ ತರ ನೀವು ಈ ವಿಶ್ವವಿದ್ಯಾಲಯ ಮಾಡಿದ್ರೆ ವಿಶ್ವವಿದ್ಯಾಲಯದ ನೀವು ರಾಯಭಾರಿಗಳು, ಈ ವಿಶ್ವವಿದ್ಯಾಲಯ ನೀವು ಬೆಳಿಬೇಕು. ಎಲ್ಲ ಮಾಡ್ಬೇಕಂದ್ರೆ ಸ್ಪ್ರೆಡ್ ಮಾಡ್ಬೇಕಂದ್ರೆ ನೀವೇ ಸ್ಟೂಡೆಂಟ್ಸ್. ಸ್ಟೂಡೆಂಟ್ಸ್ ಒಂದು, ನೆಕ್ಸ್ಟ್ ನಮ್ಮ ರಿಸರ್ಚ್ ಆಕ್ಟಿವಿಟೀಸ್ ನ ಫಾರ್ಮರ್ಸ್, ಎರಡೇ ಸ್ಟೇಕ್ ಹೋಲ್ಡರ್ಸ್, ಒಬ್ಬ ಸ್ಟೂಡೆಂಟ್ಸ್ ಇನ್ನ ಫಾರ್ಮರ್ಸ್. ಫಾರ್ಮರ್ಸ್ ಬೇಕಂದ್ರೆ ಸಾಕಷ್ಟು ತಂತ್ರಜ್ಞಾನ ನಾವು ವಿಶ್ವವಿದ್ಯಾಲಯದ ಮತ್ತು KVKಗಳಿಂದ ಕೃಷಿ ವಿಸ್ತರಣಾ ಘಟಕಗಳಿಂದ ನಾವು ನಿರಂತರ ಮಾಡ್ತೀವಿ. ನಮ್ದು ಒಂದು ಬೇಡಿಕೆ ಬಂತಂತಂದ್ರೆ ಬಯೋ ಏಜೆಂಟ್ಸ್ ನ ಬೆಳಿಗ್ಗೆ 6 ಗಂಟೆಗೆ ರೈತರು ಬಂದು ಕ್ಯೂ ನಿಂದಿರ್ತದೆ. ಅಷ್ಟೊಂದು ಬೇವೇರಿಯಾ ಬೇಸಿಯನ್ ಆಗಿರ್ಬೋದು, ವರ್ಟಿಸಿಲಿಯಂ ಆಗಿರ್ಬೋದು, ಈ ಬ್ಲಾಕ್ ಥ್ರಿಪ್ಸ್ ಕಂಟ್ರೋಲ್ ಮಾಡ್ಬೇಕಂದ್ರೆ ಅಷ್ಟೊಂದು ಬೆಳಿಗ್ಗೆ 6 ಗಂಟೆಗೆ ಬಂದು ಕ್ಯೂ. ಅದೇ ರೀತಿ ಸೀಡ್ ಕ್ವಾಲಿಟಿ ಸೀಡ್ ಪ್ರೊಡಕ್ಷನ್ ಮಾಡೋದು ನಮ್ದು ಒಂದು ಇದು. ಸೊ ಅದು ನಮ್ಮ ಧ್ಯೇಯ. ನಾವು ಮಾಡಿ ಸುಮಾರು 12 crore ಟರ್ನ್ ಓವರ್ ಕ್ವಾಲಿಟಿ ಸೀಡ್ ಪ್ರೊಡಕ್ಷನ್ ಅಲ್ಲಿ ಮಾಡಿದ್ವಿ ಕಳೆದ ಬಾರಿ. ಇದು ಯಾಕಂದ್ರೆ ನಾವು ಒಳ್ಳೆ ಸೀಡ್ ಕೊಟ್ಟಿದ್ದನ್ನು ತೃಪ್ತಿ ನಮ್ಮ ಇರ್ತದೆ ನಮ್ಮ ವಿಶ್ವವಿದ್ಯಾಲಯಕ್ಕೆ. ಈ ನಿಟ್ಟಿನಲ್ಲಿ ಎಲ್ಲ ವಿಷಯದಲ್ಲಿ ಬೋಧನೆಯಲ್ಲಿ ಆಗಿರ್ಬೋದು, ಸಂಶೋಧನೆಯಲ್ಲಿ ಆಗಿರ್ಬೋದು, ವಿಸ್ತರಣೆಯಲ್ಲಿ ಆಗಿರ್ಬೋದು, ಮತ್ತು ಕ್ವಾಲಿಟಿ ಸೀಡ್ ಪ್ರೊಡಕ್ಷನ್ ಮತ್ತು ಇದ್ರ ಬಗ್ಗೆ ಸಾಕಷ್ಟು, ಮತ್ತು ನಮ್ಮ ಸಂಶೋಧನಾ ಕೇಂದ್ರಕ್ಕೆ ಸಾಕಷ್ಟು ಬೇಕಾಗಿರ್ತಕ್ಕಂಥ ಲ್ಯಾಬೊರೇಟರೀಸ್ ಮತ್ತು ಲೈಬ್ರರೀಸ್ ಎಲ್ಲ ಫೆಸಿಲಿಟೀಸ್ ನಾವು ಮಾಡಿದ್ದೀವಿ. ಸೊ ಇದನ್ನ ಬಳಕೆ ಮಾಡೋದು ಟೀಚರ್ಸ್ಗೂ ಮತ್ತು ಸ್ಟೂಡೆಂಟ್ಸ್ಗೆ ಬಿಟ್ಟಿರೋದು. ಈ 16ನೇ ಸಂಸ್ಥಾಪನಾ ದಿನಾಚರಣೆಯ ಸಂದರ್ಭದಲ್ಲಿ ಕೃಷಿ ರತ್ನ ಪ್ರಶಸ್ತಿ, ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ, ಅತ್ಯುತ್ತಮ ಸಂಶೋಧನಾ ವಿಜ್ಞಾನಿ ಪ್ರಶಸ್ತಿ, ಅತ್ಯುತ್ತಮ ವಿಸ್ತರಣಾ ವಿಜ್ಞಾನಿ ಪ್ರಶಸ್ತಿ, ಅತ್ಯುತ್ತಮ ಸೇವಾ ಸಿಬ್ಬಂದಿ ಪ್ರಶಸ್ತಿ, ಅತ್ಯುತ್ತಮ ಸೇವಾ ಸಿಬ್ಬಂದಿ ಪ್ರಶಸ್ತಿ ಇದ್ದರೆ ಅತ್ಯುತ್ತಮ ಕ್ಷೇತ್ರ ಸಹಾಯಕ ಅಥವಾ ಪ್ರಯೋಗಶಾಲಾ ಸಹಾಯಕ ಪ್ರಶಸ್ತಿ, ಅತ್ಯುತ್ತಮ ಕೃಷಿ ಕಾರ್ಮಿಕ ಪ್ರಶಸ್ತಿ, ಜೊತೆಗೆ RKVY ಕರ್ನಾಟಕ ಸರ್ಕಾರದ ಯೋಜನೆಯನ್ನು ಕಾರ್ಯಗತಗೊಳಿಸುವಂತಹ ವಿಜ್ಞಾನಿಗಳಿಗೆ ಪ್ರೋತ್ಸಾಹಧನ ಹಾಗೂ ಪ್ರಶಸ್ತಿ ಪ್ರಮಾಣ ಪತ್ರ, ಅತ್ಯುತ್ತಮ ಸಂಶೋಧನಾ ಪ್ರಕಟಣೆಗೈದ ವಿಜ್ಞಾನಿಗಳಿಗೆ ಪ್ರೋತ್ಸಾಹಧನ ಹಾಗೂ ಪ್ರಶಸ್ತಿ ಪ್ರಮಾಣ ಪತ್ರ, ಪೇಟೆಂಟ್ ಮಂಜೂರಾತಿಗಾಗಿ 2009-10 2023-24 ಸಾಲಿನ ವಿಜ್ಞಾನಿಗಳಿಗೆ ಸನ್ಮಾನ, ಜೊತೆಗೆ 25 lakhs ಕಡಿಮೆ ಮೊತ್ತದ ಯೋಜನೆಗಳನ್ನು ಕಾರ್ಯಗತಗೊಳಿಸುವ ವಿಜ್ಞಾನಿಗಳಿಗೆ ಪ್ರಶಂಸಾ ಪತ್ರಗಳನ್ನು ನೀಡಿ ವೇದಿಕೆಯ ಮೇಲಿದ್ದಂತಹ ಎಲ್ಲ ಗಣ್ಯಮಾನ್ಯರು ಸನ್ಮಾನಿಸಿ ಗೌರವಿಸಿದರು. ಈ 16ನೇ ಸಂಸ್ಥಾಪನಾ ದಿನಾಚರಣೆಯ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು, ಬೋಧಕ ಸಿಬ್ಬಂದಿಗಳು, ಬೋಧಕೇತರ ಸಿಬ್ಬಂದಿಗಳು, ಹಾಗೆಯೇ ಕೃಷಿ ಕಾರ್ಮಿಕರು, ವಿದ್ಯಾರ್ಥಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ನಿರೂಪಣೆಯನ್ನ ಡಾಕ್ಟರ್ ಸುಮಾ TC ಅವರುಗಳು ನಿರ್ವಹಿಸಿದರೆ, ವಂದನಾರ್ಪಣೆಯನ್ನ ವಿಸ್ತರಣಾ ನಿರ್ದೇಶಕರಾದಂತಹ ಡಾಕ್ಟರ್ ಎನ್ ಶಿವಶಂಕರ್ ಇವರುಗಳು ನಿರ್ವಹಿಸಿದರು.

ಸಮಸ್ತ